ಹಸಿರೀಕರಣ ಹಾಗೂ ಮಾಲಿನ್ಯ ನಿಯಂತ್ರಣ ಈ ಬಗ್ಗೆ ಹೆಚ್ಚಿನ ವಿವರವನ್ನು ತಿಳಿಸಿಕೊಡುವುದಕ್ಕೆ ಇವತ್ತು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಗಣಪತಿ ಹೆಗಡೆಯವರು ಭಾಗವಹಿಸ್ತಾ ಇದ್ದಾರೆ. ಇವರು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಕಾರವಾರ ಕಚೇರಿಯಲ್ಲಿ ಉಪ ಪರಿಸರ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಡಾಕ್ಟರ್ ಗಣಪತಿಯವರೇ ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಹೇಳಿ, ಈಗ ಉತ್ತರ ಕನ್ನಡ ಜಿಲ್ಲೆ ಅಂದರೆ ಹೆಚ್ಚು ಕಾಡು, ಹೆಚ್ಚು ಪರಿಸರ ಇದೆಲ್ಲ ಇರುವಂತಹ ಒಂದು ಜಿಲ್ಲೆ ಅಂತ ನಾವು ಹೇಳುವಂತಹದ್ದು, ಆದರೂ ಕೂಡ ಇಲ್ಲಿ ಈ ಮಾಲಿನ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಒಂದು ಪರಿಸರ ಜಾಗೃತಿಗೆ ಸಂಬಂಧಪಟ್ಟ ಹಾಗೆ ಹೇಗೆ ಅರಿವಿದೆ? ಸರ್, ಈಗ ನೀವು ಆಗ್ಲೇ ಹೇಳಿದ್ರೆ ಉತ್ತರ ಕನ್ನಡ ಅನ್ನೋದ್ರಲ್ಲಿ ನಮ್ಮಲ್ಲಿ ತುಂಬಾ ಅರಣ್ಯ ಪ್ರದೇಶ ಇದೆ. ನನ್ನ ಒಂದು ಇದರ ಪ್ರಕಾರ 75%ಗಿಂತ ಹೆಚ್ಚು ಪ್ರದೇಶ ಅದು ಅರಣ್ಯದಿಂದ ಹಸಿರೀಕರಣದಿಂದಲೇ ತುಂಬಿದೆ. ಇವನ್ನು ನಾವು ಗೂಗಲ್ ಮಾಡಿ ನೋಡಿದಾಗಲೂ ಸಹಿತ ಎಲ್ಲೂ ಸಹಿತ ಮನೆಯನ್ನು ಕಾಣಸಿಗಲ್ಲ, ಮನೆ ಅಂತ ಹೇಳಿ ಕಾಣಲ್ಲ. ಈಗ ನಾವು ಯಾವುದೋ ಒಂದು ಹಳ್ಳಿಯನ್ನು ಲೊಕೇಟ್ ಮಾಡಿ ಅದರನ್ನು ನೋಡಬೇಕು ಅಂತಂದ್ರೆ ಅಲ್ಲಿ ಆ ಮನೆ ಕಾಣಲ್ಲ. ಅದರ ಸುತ್ತಲೂ ತೆಂಗಿನ ಮರದಿಂದ ಹಿಡಿದು ಮಾವಿನ ಮರ, ಬೇರೆ ಬೇರೆ ವಿವಿಧ ಜಾತಿಯ ಮರಗಳು ನಮ್ಮ ಉತ್ತರ ಕನ್ನಡದಲ್ಲಿದೆ. ಉತ್ತರ ಕನ್ನಡದಲ್ಲಿ ಇರುವಷ್ಟು ಡೈವರ್ಸಿಟಿ, ವೈವಿಧ್ಯತೆ, ಜೀವ ವೈವಿಧ್ಯತೆ ಅಥವಾ ಎಕ್ಸ್ಪೆಷಲಿ ಪ್ಲಾಂಟೇಶನ್ಗೆ ಸಂಬಂಧಪಟ್ಟಂಗೆ ಇಲ್ಲ. ಹಾಗೆ ವೆದರ್ ಅನ್ನು ನೋಡಿದಾಗಲೂ ಅಷ್ಟೇ, ಇಲ್ಲಿ ಕರಾವಳಿ ಪ್ರದೇಶ ಇದೆ, ಮಲೆನಾಡು ಇದೆ, ಬಯಲು ಸೀಮೆ ಇದೆ. ಈ ಜಿಲ್ಲೆ ಒಂಥರ ವಿಶಿಷ್ಟವಾಗಿದೆ, ವೈಶಿಷ್ಟ್ಯವಾಗಿದೆ ಮತ್ತು ವೈವಿಧ್ಯಮಯವಾಗಿದೆ. ಒಂದು ದೂರವಾಣಿ ಕರೆಯನ್ನು ಸ್ವೀಕರಿಸೋಣ. ಹಲೋ, ಬಹುಶಃ ಅದು ಸಂಪರ್ಕದಲ್ಲಿ ಏನೋ ತೊಂದರೆ ಆಗಿದೆ ಅಂತ ಕಾಣ್ತದೆ. ಡಾಕ್ಟರ್ ಹೆಗಡೆಯವರೀಗ ಈ ಹೆಚ್ಚು ಹಸಿರೀಕರಣ ಈಗಾಗಲೇ ಇರುವಂತಹ ಒಂದು ಜಿಲ್ಲೆಯಲ್ಲಿ ಏನೇನು ಸವಾಲುಗಳು ಎದುರಾಗ್ತಾ ಇವೆ ಅಂತ? ಸರ್, ಇಲ್ಲಿ ಆಕ್ಚುಲಿ ಸವಾಲು ಅಂತೇಳಿ ಏನು ಇಲ್ಲ. ನಾವು ಈಗಾಗಲೇ ಇರುವಂತಹ ಅರಣ್ಯ ಸಂಪತ್ತು ಇರಬಹುದು, ಮಾಲಿನ್ಯ ನಿಯಂತ್ರಣ ಇರಬಹುದು, ಇದರನ್ನ ಸರಿಯಾಗಿ ನಾವು ನಿರ್ವಹಣೆ ಮಾಡಿಕೊಂಡು ಹೋದ್ರೆ ಸಾಕಾಗತ್ತೆ. ಇಲ್ಲಿ ನಾವು ನೋಡಿದಾಗ ಹೆಚ್ಚಾಗಿ ಇಂಡಸ್ಟ್ರಿಯಲೈಸೇಷನ್ ಇಲ್ಲ, ಇಲ್ಲಿ ಇರೋದು ಅಗ್ರಿಕಲ್ಚರಲ್ ಆಕ್ಟಿವಿಟಿ ಜಾಸ್ತಿ. ಅದರ ಬಿಟ್ಟರೆ ಕರಾವಳಿಗೆ ಬಂದಾಗ ನಮಗೆ ಫಿಶಿಂಗ್ ಇದೆ. ಎಲ್ಲೂ ಸಹಿತ ಮಾಲಿನ್ಯಕ್ಕೆ ಎಡೆಮಾಡಿ ಕೊಡುವಂತಹ, ಹೆಚ್ಚಿನ ಪ್ರಮಾಣದಲ್ಲಿ ಎಡೆಮಾಡಿ ಕೊಡುವಂತಹ ಯಾವುದೇ ಚಟುವಟಿಕೆ ಇರಲ್ಲ. ಈಗ ಇರುವ ಮಾಲಿನ್ಯವನ್ನು ನಾವು ಸರಿಯಾಗಿ ನಿರ್ವಹಣೆ ಮಾಡಿದರೆ ನಾವು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅನ್ನು ಮಾಡಿಕೊಂಡು ಹೋದರೆ ಇದು ಎಲ್ರಿಗೂ ಒಳ್ಳೆಯದು. ಇಲ್ಲಿ ಇರುವಂತಹ ಜನ ನಿಜವಾಗ್ಲೂ ಪುಣ್ಯ ಮಾಡಿದ್ದಾರೆ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಇನ್ನೊಂದು ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡಬೇಕು. ಹೆಚ್ಚು ಅರಣ್ಯ ಇದೆ, ಜೊತೆಗೆ ಜಲಪಾತ, ಮಳೆಗಾಲದಲ್ಲಿ ವಿಶೇಷವಾಗಿ ಜಲಪಾತಗಳಿರುವಂತಹ ಒಂದು ಜಿಲ್ಲೆ ಇದು. ಇದನ್ನ ನೋಡುವುದಕ್ಕೆ, ಅನುಭವಿಸುವುದಕ್ಕೆ ಸಾಕಷ್ಟು ಟೂರಿಸ್ಟ್ಗಳು ಅಥವಾ ಪ್ರವಾಸಿಗರು ಕೂಡ ಇಲ್ಲಿಗೆ ಬರ್ತಾರೆ ಅಂತ ಹೇಳುವಂತಹದ್ದು, ಅವರಲ್ಲಿ ಈ ಪರಿಸರ ಜಾಗೃತಿ ಮೂಡಿದೆಯಾ ಈಗಾಗಲೇ, ಅಥವಾ ಅವರು ಬಂದಾಗ ಏನಾದರೂ ಏರುಪೇರು ಆಗ್ತದೆ ಹೇಗೆ? ಇಲ್ಲ, ಇದು ನೀವು ಕೇಳ್ತಿರುವ ಒಂದು ಕ್ವಶನ್ ನಿಜವಾಗ್ಲೂ ತುಂಬಾ, ನಾವು ಇದರ ಬಗ್ಗೆ ಸಾಕಷ್ಟು ಅವಲೋಕನ ಮಾಡಿದೀವಿ. ನಮ್ಮಲ್ಲಿ ಇಲ್ಲಿ ಇರುವ ಜನಸಂಖ್ಯೆಯಿಂದ ಆಗುವಂತಹ ಮಾಲಿನ್ಯಕ್ಕಿಂತ ಹೊರಗಡೆಯಿಂದ, ಯೂಶ್ವಲಿ ನಮಗೆ ಲಾಂಗ್ ವೀಕೆಂಡ್ ಬಂತು ಅಂತಂದ್ರೆ ಶುಕ್ರವಾರ, ಶನಿವಾರ ಮತ್ತೆ ಭಾನುವಾರ ರಜೆ ಬಂದ ಟೈಮ್ ಅಲ್ಲಿ ಹೊರಗಡೆಯಿಂದ ಬರುವಂತಹ ವಾಹನಗಳ ಸಂಖ್ಯೆ ಇರಬಹುದು, ಜನರ ಸಂಖ್ಯೆ ಇರಬಹುದು, ಪ್ರವಾಸಿಗರು ಇರಬಹುದು, ತುಂಬಾ ಜಾಸ್ತಿ ಇರ್ತಾರೆ. ಅವರು ಬಂದಾಗ ನಾನು ನೋಡಿದಾಗೆ ಗೋಕರ್ಣ, ದಾಂಡೇಲಿ, ಮುರುಡೇಶ್ವರ ಹಾಗೆ ಇನ್ನಿತರ ವಿಭೂತಿ ಫಾಲ್ಸ್ ಇರಬಹುದು, ಈ ತರ ಫಾಲ್ಸ್ಗಳಿಗೆ ಹೋಗುವಂತಹ ಒಂದು ರೂಢಿ ಇಟ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಈಗ ಆಗ್ತಿರೋದು ತೊಂದರೆ ಏನು ಅಂತಂದ್ರೆ, ಅವರ ಜೊತೆಗೆ ಅವರು ಒಂದಿಷ್ಟು ಐಟಮ್ಗಳನ್ನ ಕ್ಯಾರಿ ಮಾಡೋದು, ಫುಡ್ ಐಟಮ್ ಅನ್ನ ಕ್ಯಾರಿ ಮಾಡೋದು. ಕ್ಯಾರಿ ಮಾಡಿದಾಗ ಅದರನ್ನ ಸರಿಯಾಗಿ ಡಸ್ಟ್ಬಿನ್ಗೆ ಹಾಕಿದ್ರೆ ಯಾವುದೇ ಪ್ರಾಬ್ಲಮ್ ಆಗಲ್ಲ. ಈ ಮೋದು ಮಸ್ತಿ ಹೆಸರಿನಲ್ಲಿ ಅದನ್ನ ಬಳಸಿ ಆದ್ಮೇಲೆ ಆ ಕವರನ್ನ ಅಲ್ಲೇ ಎಸೆಯೋದು, ಪ್ಲಾಸ್ಟಿಕ್ ಕವರನ್ನ ಬೀಸಾಡೋದು, ಈ ತರ ಮಾಡುವುದರಿಂದಾಗಿ ನಮಗೆ ಅಲ್ಲಿ ಸ್ವಚ್ಛತೆಯನ್ನು ನಾವು ನೋಡೋದು ಸ್ವಲ್ಪ ಕಷ್ಟ ಅಂತ ಹೇಳಬಹುದು. ಅದು ಕೇವಲ ಒಂದು ಈ ಒಂದು 3 ದಿನದ ಸಮಯದಲ್ಲಿ. ಅದಕ್ಕೆ ಒಂದು ಒಳ್ಳೆ ಉದಾಹರಣೆ ಅಂತಂದ್ರೆ, ನಮ್ಮ ಯಾಣದಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ, ವಿಎಫ್ಸಿಯಿಂದ, ನಾನು ಕೇಳ್ಪಟ್ಟಾಗೆ ವಿಎಫ್ಸಿಯಿಂದ ಒಂದು ಡಿಪಾಸಿಟ್ ಬ್ಯಾಂಕ್ ಅಂತ ಮಾಡಿದ್ದಾರೆ. ಅಲ್ಲಿ ಯಾರೇ ಎಂಟ್ರಿ ಕೊಡುವಾಗಲೂ ಸಹಿತ ಅವರಲ್ಲಿ ಇರುವಂತಹ ಪ್ಲಾಸ್ಟಿಕ್ ಎಷ್ಟಿದೆ, ಏನೇನು ಅವ್ರು ಕ್ಯಾರಿ ಮಾಡ್ತಾ ಇದ್ದಾರೆ ಅನ್ನೋ ದಾಖಲಾತಿಗಳನ್ನ ಅಲ್ಲಿ ಕೊಡಬೇಕು. ಮ್ಯಾಲಿಂದ ಅಮೌಂಟ್ ಅನ್ನ ಡಿಪಾಸಿಟ್ ಮಾಡಬೇಕು. ಆ ಅಮೌಂಟ್ ಅನ್ನ ಏನ್ ಮಾಡ್ತಾರೆ ಅವರು, ಅಲ್ಲಿ ಯಾಣ ಓಡಾಡಿಕೊಂಡು ವಾಪಸ್ಸು ಅವ್ರು ಏನೇನು ತಗೊಂಡು ಹೋಗಿದ್ದಾರೆ, ಪ್ಲಾಸ್ಟಿಕ್ ಬಾಟಲ್, 2 ಬಾಟಲ್ ತಗೊಂಡು ಹೋಗಿದ್ರೆ ಅವ್ರು 2 ಬಾಟಲ್ ನಾನು ವಾಪಸ್ ತಂದಿದ್ದೀನಿ ಅಂತ ತೋರಿಸಿದ ಮೇಲೆ ಆ ದುಡ್ಡನ್ನ ಅವರಿಗೆ ವಾಪಸ್ ಕೊಡ್ತಾರೆ. ಇದರಿಂದಾಗಿ ಏನಾಗ್ತಾ ಇದೆ, ಯಾವುದೇ ಪ್ಲಾಸ್ಟಿಕ್ ಐಟಮು ಅಲ್ಲಿ ರಸ್ತೆಯ ಮೇಲಾಗ್ಲಿ ಅರಣ್ಯದಲ್ಲಾಗ್ಲಿ ಬೀಳ್ತಾ ಇಲ್ಲ. ಈ ಒಂದು ಸಿಸ್ಟಮ್ ತುಂಬಾ ಚೆನ್ನಾಗಿ ಇದು ನಡ್ಕೊಂಡು ಬಂದಿದೆ ಇದಕ್ಕೆ. ಹಾಗಾಗಿ ಅದಕ್ಕೆ ಪಬ್ಲಿಕ್ ಸಹಕಾರ ಮಾಡ್ತಾ ಇದ್ದಾರೆ, ಯಾಕಂದ್ರೆ ಅದು ನಿಯಮ, ಅದು ಅಲ್ಲಿ ಗೇಟ್ ಮಾಡಿರೋದ್ರಿಂದ ಅಲ್ಲಿ ಎಂಟ್ರಿ ಮಾಡಿ ಹೋಗ್ಬೇಕಾಗತ್ತೆ. ಇದೇ ಸಿಸ್ಟಮ್ ಎಲ್ಲಾ ಕಡೆಗೆ ಬಂದಲ್ಲಿ ಈ ನಾವು ಮಾಲಿನ್ಯವನ್ನ ನಿಯಂತ್ರಣ ಮಾಡೋದು, ಮಾಲಿನ್ಯ ಅನ್ನೋಕ್ಕಿಂತ ಈ ಸ್ವಚ್ಛತೆ ವಿಷಯದಲ್ಲಿ ನಾವು ನಿಯಂತ್ರಣ ಮಾಡುವುದು ಅತ್ಯಂತ ಸುಲಭ. ಇಲ್ಲ ಅಂತಂದ್ರೆ ಈಗ ಇಲ್ಲಿ ಅರಣ್ಯ ಪ್ರದೇಶ ನಮ್ಮಲ್ಲಿ ಜಾಸ್ತಿ ಇದೆ, ನಮ್ಮಲ್ಲಿ ಕರಾವಳಿ ತುಂಬಾ ಲಾಂಗ್ ಕರಾವಳಿ ಇದೆ, ಉದ್ದ ಕರಾವಳಿ ಇದೆ. ನಾವು ಕಾರವಾರದಿಂದ ಭಟ್ಕಳದ ತುದಿಯವರೆಗೂ ಕರಾವಳಿ ಪ್ರದೇಶ ಇದೆ. ಹಾಗಾಗಿ ಆ ಪ್ರದೇಶಗಳಲ್ಲಿ ಎಲ್ಲೋ ಬಂದು ಕಸ ಎಸೆದೋದ್ರೆ ಅದರನ್ನು ಐಡೆಂಟಿಫೈ ಮಾಡ್ಲಿಕ್ಕೆ ಆಗಲ್ಲ. ಇವನ್ನ ಯಾವುದೋ ಗ್ರಾಮ ಪಂಚಾಯಿತಿ ಯಾರೇ ಅದರನ್ನ ನಾವು ಮರುದಿನ ಹೋಗಿ ಕಲೆಕ್ಟ್ ಮಾಡ್ತೀವಿ, ಅದನ್ನ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡ್ಲಿಕ್ಕೆ ನಮ್ಮ ಸೈಟಿಗೆ ತರ್ತೀವಿ ಅಂತಂದ್ರೆ ಅದು ಕಾಣಸಿಗಲ್ಲ. ಅದನ್ನ ಕಲೆಕ್ಟ್ ಮಾಡುವಂತಹದ್ದು ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಈ ನಿಟ್ಟಿನಲ್ಲಿ ಪ್ರವಾಸಿಗರು ಸ್ವಲ್ಪ ಜಾಗ್ರತೆ ವಹಿಸಿ, ಅವರಲ್ಲೂ ಜಾಗೃತಿ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಕೆಲವೊಮ್ಮೆ ಏನೋ ಅವರು ಒಂದು ಮೋಜಿ ಮಸ್ತಿ ಅಂತ ಹೇಳಿ ಒಂದು ಖುಷಿಯಿಂದ ಬಂದಿರ್ತಾರೆ, ಆ ಖುಷಿಯ ವಾತಾವರಣದಲ್ಲಿ ಅವರು ಈ ಜಾಗೃತಿಯನ್ನ ಮರೆತಿರ್ತಾರೆ. ಬೇಕಾಗಿರಲ್ಲ, ಬೇಕಾಗಿರತ್ತೆ, ಗೊತ್ತಿರತ್ತೆ, ಆದ್ರೆ ಆ ಟೈಮಲ್ಲಿ ಮರ್ತಿರ್ತಾರೆ. ಹೌದು. ನಮ್ಮ ಕೇಳುಗರಿಗೆ ತಿಳಿಸುವ ನಮ್ಮ ದೂರವಾಣಿ ಸಂಖ್ಯೆ 0838212102 ಅಥವಾ ಮೊಬೈಲ್ ಸಂಖ್ಯೆ 9484924747. ಈ ದೂರವಾಣಿ ಕರೆ ಮಾಡಿ ಏನಾದರೂ ಪ್ರಶ್ನೆಗಳಿದ್ರೂ ಕೂಡ ಕೇಳಬಹುದು. ಆಮೇಲೆ ಈಗ ನೀವು ಈ ಕರಾವಳಿ ಪ್ರದೇಶದ ಬಗ್ಗೆ ಹೇಳಿರಿ, ಸಮುದ್ರ ಕಿನಾರೆಗಳು ಅಥವಾ ಸಮುದ್ರ ದಂಡೆ ಅಂತ ಹೇಳುವಂತಹದ್ದು, ಸಾಕಷ್ಟು ಪ್ರವಾಸಿಗರು ಕೂಡ ಬರ್ತಾರೆ, ಅಲ್ಲಿಯೂ ಕೂಡ ಸಾಕಷ್ಟು ಬಾಟಲ್ಗಳು ಅಥವಾ ತ್ಯಾಜ್ಯಗಳು ಇರುವುದನ್ನ ಕೂಡ ನಾವು ಗಮನಿಸುತ್ತೇವೆ. ಇದರ ವಿಲೇವಾರಿ ಅಥವಾ ಒಂದು ಹೇಗೆ ಇದನ್ನ ನಿಯಂತ್ರಣ ಮಾಡುವಂತಹದ್ದು? ಇದನ್ನ ನಿಯಂತ್ರಣ ಮಾಡಲಿಕ್ಕೆ ಎಲ್ಲ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅವರು ಈಗಾಗಲೇ ಅವೇರ್ನೆಸ್ಗೆ ಸಂಬಂಧಪಟ್ಟಾಗಿ ಕೆಲವು ಸೈನ್ ಬೋರ್ಡ್ಗಳನ್ನು ಹಾಕಿದ್ದಾರೆ, ಇನ್ನು ಕೆಲವೊಬ್ಬರು ಗೋಕರ್ಣದಲ್ಲಿ ಡಿಸ್ಪ್ಲೇಗಳಿದೆ. ಇರುವಾಗ ಅಂತಹ ಒಂದು ಜಾಗದಲ್ಲಿ ಎಲ್ಲಿ ಅವರು ಮಾರ್ಕ್ ಮಾಡಿರ್ತಾರೆ, ನೀವು ಹಸಿ ಕಸವನ್ನು ಇಲ್ಲಿ ಹಾಕ್ರಿ, ಒಣಕಸವನ್ನು ಇಲ್ಲಿ ಹಾಕ್ರಿ ಅಂತೇಳಿ ಬೋರ್ಡ್ ಹಾಕಿ ಅಲ್ಲಿ ಡಸ್ಟ್ಬಿನ್ಗಳನ್ನು ಇಟ್ಟಿರ್ತಾರೆ. ಅಂಥ ಜಾಗವನ್ನು ನೋಡಿ ಅಲ್ಲಿಯೇ ಹಾಕಬೇಕಾಗತ್ತೆ. ಇದು ಹೇಗೆ ಅಂತಂದ್ರೆ, ನಮ್ಮ ಭಾರತ ಸರ್ಕಾರ ಈಗ ಏನು ಸ್ವಚ್ಛತಾ ಹೀ ಸೇವಾ ಅಂತೇಳಿ ಅಭಿಯಾನ ಸ್ಟಾರ್ಟ್ ಮಾಡಿದೆಯಲ್ಲ, ಇದರಲ್ಲಿ ಘೋಷವಾಕ್ಯ ಈಗ ಇರೋದು ಹೇಗೆ ಅಂತಂದ್ರೆ, ಸಂಸ್ಕಾರ ಸ್ವಚ್ಛತೆ ಹಾಗೆ ಸ್ವಭಾವ ಸ್ವಚ್ಛತೆ. ಈ ಸ್ವಚ್ಛತೆಗಳು 100% ಇಂಪ್ಲಿಮೆಂಟ್ ಆಗಬೇಕು ಅಂತಂದ್ರೆ ಫಸ್ಟ್ ಸಂಸ್ಕಾರದಲ್ಲಿ ಸ್ವಚ್ಛತೆ ಇರಬೇಕು. ಮನಸ್ಸಿನಲ್ಲಿ ಸ್ವಚ್ಛ, ಮಾನಸಿಕ ಸ್ವಚ್ಛತೆ ಅನ್ನೋದಿದೆಯಲ್ಲ, ಇದು ಎಲ್ಲಾ ಸ್ವಚ್ಛತೆಗೂ ಮೀರಿದ್ದು. ಮಾನಿಕ ಸ್ವಚ್ಛತೆ ಮನುಷ್ಯನಲ್ಲಿ ಬಂದಾಗ ನಮಗೆ ಯಾವುದೇ ಸೈನ್ ಬೋರ್ಡ್ ಆಗಲಿ ಯಾವುದೇ ರೂಲ್ಸ್ ರೆಗ್ಯುಲೇಷನ್ ಬೇಕಾಗಲ್ಲ, ಯಾಕಂದ್ರೆ ಆ ಕಟ್ಟುಪಾಡುಗಳನ್ನು ಅವನ ಮನಸ್ಸಿನಲ್ಲಿ ಅವನೇ ಹಾಕೊಂಡಿರ್ತಾನೆ. ಈಗ ಫಾರ್ ಎಕ್ಸಾಂಪಲ್ ನಾವು ಹೋಗ್ತಾ ಇರ್ತೀವಿ, ಯಾವುದೋ ಕಾರಲ್ಲಿ ವೆಹಿಕಲ್ ಅಲ್ಲಿ ಹೋಗ್ತಿರುವಾಗ ನಾವು ಚಾಕ್ಲೇಟ್ ಅಥವಾ ಏನೋ ಒಂದು ತಿಂದ್ವಿ, ತಿಂದಾಗ ಅದರನ್ನ ಬಸ್ಸಿನಲ್ಲಿರುವಾಗ ಬಸ್ಸಿನ ಕಿಟಕಿಯಿಂದ ಹೊರಗಡೆಗೆ ಹಾಕುವಂತಹದ್ದು, ಅಥವಾ ಕಾರಲ್ಲಿ ಹೋಗ್ತಾವ ಕಾರನ್ನ ಕಿಟಕಿಯಿಂದ ಹೊರಗಡೆ ಹಾಕುವಂತಹದ್ದು. ಈ ಇದರಿಂದ ಏನಾಗತ್ತೆ ಅಂದ್ರೆ, ಈಗ ಯಾವುದೋ ನಿರ್ಜನ ಪ್ರದೇಶ, ಅಲ್ಲಿ ನೀವು ಕಸ ಹಾಕಿರೋದನ್ನ ತೆಗಿಲಿಕ್ಕೆ ಯಾರೂ ಇರಲ್ಲ, ಅದು ಯಾರ ಗಮನಕ್ಕೂ ಬಂದಿರಲ್ಲ. ಹಾಗೆ ರೆಗ್ಯುಲರ್ ಆಗಿ ಸ್ವಚ್ಛತೆ ಮಾಡುವುದು, ಎಲ್ಲೋ ನಿರ್ಜನ ಪ್ರದೇಶದಲ್ಲಿ ರೆಗ್ಯುಲರ್ ಆಗಿ ಸ್ವಚ್ಛತೆ ಮಾಡುವುದು ಕಷ್ಟ ಆಗುತ್ತೆ. ಈಗ ಅದು ಪ್ರದೇಶ ನಿರ್ಜನ ಆಗಿರಬಹುದು ಮನುಷ್ಯರಿಗೆ, ಆದರೆ ಅಲ್ಲಿ ಸಾಕಷ್ಟು ಪರಿಸರ ಸಂಬಂಧಿ ಜೀವಿಗಳು ಇರ್ತವೆ. ಪರಿಸರ ಸಮತೋಲನತ ಕಾಪಾಡ್ತಿರುವಂತಹ ಪ್ರಾಣಿ ಪಕ್ಷಿ ಆಮೇಲೆ ವೆಜಿಟೇಷನ್, ನಮ್ಗೇನು ಹಸಿರೀಕರಣ ಅಂತ ಹೇಳದ್ವಲ್ಲ, ಈ ನಾವು ತ್ಯಾಜ್ಯವನ್ನ ಅಲ್ಲಿ ಎಸೆದಾಗ ಹಸಿರೀಕರಣಕ್ಕೂ ತೊಂದರೆ ಆಗುತ್ತೆ. ಒಂದು ಪ್ಲಾಸ್ಟಿಕ್ ಅಲ್ಲಿ ಬಿತ್ತು ಅಂದ್ರೆ ಆ ಬಿದ್ದ ಜಾಗದಲ್ಲಿ ಮುಂದಿನ ದಿನಗಳಲ್ಲಿ ಯಾವುದೇ ಫಲವತ್ತತೆ ಇರಲ್ಲ, ಅಲ್ಲಿ ನೀರು ಇಂಗಲ್ಲ, ಅಲ್ಲಿ ಯಾವುದೇ ಗಿಡ ಬೆಳೆಯಲ್ಲ. ನಮಗೆ ಒಂದು ಪ್ಲಾಸ್ಟಿಕ್ ಬಿದ್ದಾಗ ಏನು ಅನ್ಸಲ್ಲ, ಅದೇ ಒಂದು ಸಾವಿರಾರು ಪ್ಲಾಸ್ಟಿಕ್ ಬಿದ್ದು 100 ಎಕರೆಗಳಷ್ಟು ಪ್ಲಾಸ್ಟಿಕ್ ಹರಡ್ಕೊಂಡಿದೆ ಅಂತಂದ್ರೆ ಆ 100 ಎಕರೆ ಜಾಗದಲ್ಲಿ ಯಾವುದೇ ಒಂದು ಸಸ್ಯ ಬೆಳಿಲಿಕ್ಕೆ ಸಾಧ್ಯ ಆಗಲ್ಲ. ಜಾನುವಾರುಗಳು ಈಗ ಅಲ್ಲಿ ನಾವು ನಿರ್ಜನ ಪ್ರದೇಶ ಅಂತ ಈಗ ನಾನು ಹೇಳದ್ನಲ್ಲ, ನಿರ್ಜನ ಪ್ರದೇಶ ಆದರೂ ಸಹಿತ ಅಲ್ಲಿ ಪ್ರಾಣಿಗಳು ಹಕ್ಕಿಗಳು ಎಲ್ಲವೂ ಇರ್ತವೆ, ಜೀವಿಗಳು. ಮನುಷ್ಯ ಏನಾಗಿದೆ ಅಂತಂದ್ರೆ, ನಮಗೆ ನಮ್ಮ ಭಾವನೆ ಹೇಗೆ, ಮನುಷ್ಯ ಜೀವಿಸಲಿಕ್ಕೆ ಬೇಕಾದ ವಾತಾವರಣ ಇದ್ರೆ ಅದು ಚೆನ್ನಾಗಿದೆ ಅಂತೇಳಿ, ಹಾಗಲ್ಲ. ನಮ್ಮ ಹೊರತಾಗಿ ಪಶು ಪಕ್ಷಿ ಪ್ರಾಣಿಗಳೆಲ್ಲವೂ ನೆಮ್ಮದಿಯಿಂದ ಜೀವನ ಮಾಡಬೇಕು ಅಂದ್ರೆ ಪರಿಸರದ ಪ್ರತಿಯೊಂದು ಅಂಗ, ಪರಿಸರದ ಪ್ರತಿಯೊಂದು ಭಾಗ ನಿರ್ಜನ ಪ್ರದೇಶ ಅನ್ನೋ ಸಹಿತ ಮಾಲಿನ್ಯದಿಂದ ಇರಕೂಡುದು ಅನ್ನೋದು ನಮ್ಮ ಒಂದು ಭಾವನೆ. ಈ ಸಮುದ್ರದ ಒಂದು ಪ್ರದೇಶದಲ್ಲಿರುವಂತಹ ಒಂದು ಮಾಲಿನ್ಯದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ, ಇದರ ಒಂದು ನಿರ್ವಹಣೆ ಮಾಡುವಂತಹದ್ದು, ಅದರ ಹೊರತಾಗಿ ನಗರ ಪ್ರದೇಶಗಳಲ್ಲಿ ಏನೇನು ಸವಾಲುಗಳಿವೆ ಈ ಮಾಲಿನ್ಯ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಹಾಗೆ? ಸರ್, ನಗರ ಪ್ರದೇಶ ಅಂತ ಹೇಳೋದ್ರಕ್ಕಿಂತ ಜನಸಂಖ್ಯೆ ಇದೆಯಲ್ಲ, ಎಲ್ಲಿ ಜನಸಂಖ್ಯೆ ಜಾಸ್ತಿ ಇರುತ್ತೋ ಅಲ್ಲಿ ನಾವು ಘನತ್ಯಾಜ್ಯ ಆಗಲಿ ಯಾವುದೇ ಒಂದು ಸ್ವಚ್ಛತೆಯನ್ನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಒಂದು ಜನರು ವಿವಿಧ ಅವರ ಆಶೋತ್ತರಗಳು ಬೇರೆ ಬೇರೆ ಇರುತ್ತೆ. ಅಲ್ಲಿ ಕಡಿಮೆ ಪ್ರದೇಶದಲ್ಲಿ ಉತ್ಪತ್ತಿಯಾಗುವಂತಹ ವೇಸ್ಟೇಜ್ಗಳು ಘನತ್ಯಾಜ್ಯಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ಅದರನ್ನ ಪ್ರತಿದಿನ ಸರಿಯಾಗಿ ವಿಲೇವಾರಿ ಮಾಡಬೇಕಾಗತ್ತೆ. ಒಂದು ವೇಳೆ ಮಾಡದಿದ್ದ ಪಕ್ಷದಲ್ಲಿ ಆ ಘನತ್ಯಾಜ್ಯಗಳು ಅಲ್ಲೇ ಉಳ್ಕೊಳ್ಳುತ್ತೆ, ಅದು ಪರಿಸರಕ್ಕೆ ತೊಂದರೆ ಆಗುವಂತಹ ಎಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಜನಸಂಖ್ಯೆ ಎಲ್ಲಿ ಕಡಿಮೆ ಇರುತ್ತೋ ಅಲ್ಲಿ ಮಾಲಿನ್ಯದ ಪ್ರಮಾಣದ ಕಡಿಮೆ ಇರುತ್ತೆ, ಎಲ್ಲಿ ಜನಸಂಖ್ಯೆ ಜಾಸ್ತಿ ಇರುತ್ತೋ ಅಲ್ಲಿ ಮಾಲಿನ್ಯ ಜಾಸ್ತಿ ಇರುತ್ತೆ. ಆ ಮಾಲಿನ್ಯವನ್ನು ನಾವು ಸರಿಯಾಗಿ, ಯಾವುದೇ ಮಾಲಿನ್ಯ ಇರಬಹುದು, ಜನಸಂಖ್ಯೆ ಜಾಸ್ತಿ ಇರುವಲ್ಲಿ ವೆಹಿಕಲ್ ಬಳಸೋದು ಜಾಸ್ತಿ ಇರುತ್ತೆ. ವೆಹಿಕಲ್ ಅನ್ನ ಬಳಸಿದಾಗ ಅದರಿಂದ ಉತ್ಪತ್ತಿಯ ಹೊಗೆಯಲ್ಲಿ ಹೊಗೆಯಲ್ಲಿ ಸಹಿತ ಕಾರ್ಬನ್ ಮೊನಾಕ್ಸೈಡ್ ಇರುತ್ತೆ, ಸಲ್ಫರ್ ಆಕ್ಸೈಡ್ ಇರುತ್ತೆ, ನೈಟ್ರೋಜನ್ ಆಕ್ಸೈಡ್ ಇರುತ್ತೆ, ಪಾರ್ಟಿಕ್ಯುಲೇಟ್ ಮ್ಯಾಟರ್ ಇರುತ್ತೆ, ಇವನ್ ಲೆಡ್, ಬೆಂಜಿನ್, ಹೀಗೆ ಹಲವಾರು ಗಾಳಿಗೆ ಸೇರುವಂತಹ ಒಂದು ಅನಿಲಗಳಿದ್ದು ಇವು ವಾತಾವರಣ ಸೇರಿದಾಗ ವಾತಾವರಣ ಮಲಿನ ಆಗುತ್ತೆ. ಈಗ ನಗರಸಭೆಗೆ ವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೆ ಸಾಮಾನ್ಯವಾಗಿ ಹೇಳುವಂತಹದ್ದು, ನೀರು ಹೆಚ್ಚು ನಿಲ್ಲುವಂತಹ ತಗ್ಗು ಪ್ರದೇಶಗಳಿರ್ತವೆ, ಅಲ್ಲಿ ನೀರು ಬಸಿದು ಹೋಗುವುದಕ್ಕೆ ಅವಕಾಶ ಇರುವುದಿಲ್ಲ. ಇಂತಹ ಒಂದು ಹಿನ್ನೆಲೆಯಲ್ಲಿ ಈ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವಂತಹದ್ದು ಹೇಗೆ ಸಾಧ್ಯವಾಗಬಹುದು ಅಂತ? ಸರ್, ನೀವು ಈಗ ಹೇಳಿದ ಹಾಗೆ ಕರಾವಳಿಯಲ್ಲಿ ನೀರು ನಿಲ್ಲುವಂತಹ ಜಾಗ ಜಾಸ್ತಿ ಇರುತ್ತೆ. ಹೌದು, ಈ ಮಲೆನಾಡು ಪ್ರದೇಶದಲ್ಲಿ ಏನಾಗುತ್ತೆ, ಬಂದ ಮಳೆ ನೇರವಾಗಿ ಹರ್ಕೊಂಡು ಅಲ್ಲಿರುವ ಹಳ್ಳವನ್ನು ಸೇರಿ ನಂತರ ನದಿಗೆ ಸೇರಿ ಅದು ಸಮುದ್ರವನ್ನು ಸೇರುತ್ತೆ. ಆದರೆ ನಮ್ಮ ಕರಾವಳಿ ಪ್ರದೇಶ ಅಂತ ಬಂದಾಗ ಮಳೆ ಜಾಸ್ತಿ ಇರೋದ್ರಿಂದ ಘಟ್ಟದ ಮೇಲೆ ಬಿದ್ದಂತಹ ಎಲ್ಲಾ ನೀರು ಕೊನೆಯಲ್ಲಿ ಬರೋದು ನಮ್ಮ ಕರಾವಳಿಗೆ. ಆಗ ಕರಾವಳಿಯಲ್ಲಿ ಒಮ್ಮೆಲೆ ಸಮುದ್ರ ನೀರನ್ನ ತೆಗೆದುಕೊಳ್ಳಲ್ಲ. ಆಗ ಎಲ್ಲಿ ಲೋ ಲೈಂಗ್ ಏರಿಯಾ ಅಂತ ನಾವು ಹೇಳ್ತೀವಿ, ತಗ್ಗು ಪ್ರದೇಶ ಅಂತ ಹೇಳಿ ನೀವು ಹೇಳಿದಿರಲ್ಲ, ಆ ತಗ್ಗು ಪ್ರದೇಶದಲ್ಲಿ ನಿಲ್ಲೋದು ಸ್ವಾಭಾವಿಕ. ಇದು ನಿಂತಾಗ ಅಲ್ಲಿ ಈಗ ನಾವು ಏನು ಡೆಂಗ್ಯೂ ಅಂತೇಳಿ, ಡೆಂಗ್ಯೂ ಅಂತೇಳಿ ಇಂತಹ ಒಂದು ಸೊಳ್ಳೆಗಳಿಗೆ ಅದು ಬ್ರೀಡ್ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಗುತ್ತೆ. ಅವಕಾಶ ಸಿಕ್ಕಾಗ ಡೆಂಗ್ಯೂ ಸಂತತಿ ಬೆಳೀತು ಅಂತಂದ್ರೆ ಅದರಿಂದಾಗಿ ಆರೋಗ್ಯದ ಮೇಲೆ ನೀವು ಆಲ್ರೆಡಿ ನೋಡಿದ್ದೀರಾ, ಕಾರವಾರದಲ್ಲಿ ಈ ಹಿಂದೆ ತುಂಬಾ ಕೇಸ್ ಬಂದಿತ್ತು. ಆಮೇಲೆ ತುಂಬಾ ಮಳೆ ಇರುವಾಗ ಅದರ ಸಂಖ್ಯೆ ಕಡಿಮೆ ಆಗುತ್ತೆ, ಮಳೆಯ ಒಂದು ಅಬ್ಬರಕ್ಕೆ ಅವರುಗಳಿಗೆ ಬ್ರೀಡ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಮಳೆ ಹೋಗಿದ ನಂತರ ಎಲ್ಲಿ ನೀರು ನಿಂತಿರುತ್ತಲ್ಲ ಅಲ್ಲಿ ನಮಗೆ ಸೊಳ್ಳೆಯ ಒಂದು ಉತ್ಪತ್ತಿ ಜಾಸ್ತಿ ಆಗುತ್ತೆ. ಉತ್ಪತ್ತಿ ಆದಾಗ ಸೊಳ್ಳೆಯಿಂದ ಬರುವಂತಹ ರೋಗಗಳು ಬರುವಂತಹ ಎಲ್ಲಾ ಸಾಧ್ಯತೆಯನ್ನು ಇರುತ್ತೆ. ಅದಕ್ಕೆ ಏನು ನಮ್ಮ ನಗರಸಭೆಯಿಂದ ಔಷಧಿಯನ್ನು ಸ್ಪ್ರೇ ಮಾಡುವಂತದ್ದು ಮಾಡಿ ಅದು ಬ್ರೀಡ್ ಆಗದೆ ಇರೋ ತರ ಅಥವಾ ಬ್ರೀಡ್ ಆಗಿರೋದು ಬೆಳೆದೇ ಇರೋ ತರ ಅದರನ್ನ ನಿಯಂತ್ರಣ ಮಾಡಲಿಕ್ಕೆ ಕ್ರಮವನ್ನು ಕೈಗೊಂಡಿರ್ತಾರೆ. ಇದರ ಹೊರತಾಗಿಯೂ ಈಗ ಹೇಗಾಗಿದೆ, ಒಂದು ಕಚೇರಿ ಮತ್ತು ಒಂದು ನಾವು ನಗರಸಭೆ ಅಂತ ಹೇಳಿ ಅದರ ಹೊರತಾಗಿ ಪ್ರತಿಯೊಬ್ಬ ಪ್ರಜೆಯ ಜವಾಬ್ದಾರಿ ಇದರಲ್ಲಿ ಇದೆ. ಆಮೇಲೆ ಮಾತನಾಡುವ ಒಂದು ದೂರವಾಣಿ ಕರೆ. ಹಲೋ, ಹಲೋ, ನಮಸ್ತೆ ಹೇಳಿ. ಪೂರ್ಣಿಮಾ ಅಂತ ಹೇಳಿ, ಪ್ರಶ್ನೆ ಕೇಳಿ. ಸರ್, ಪ್ಲಾಸ್ಟಿಕ್ ಬ್ಯಾನ್ ಬಗ್ಗೆ ಹೇಳ್ತಾರಲ್ಲ. ಹೌದು, ಪ್ಲಾಸ್ಟಿಕ್ ಬ್ಯಾನ್ ಬಗ್ಗೆ ಶಾಲೆಯಲ್ಲಿ ಅದ್ರ ಬಗ್ಗೆ ಒಂದು ಅರಿವು ಮೂಡಿಸ್ಲಿಕ್ಕೆ, ಮಕ್ಕಳಿಗೆ ಒಂದು ಪಾಠವನ್ನು ಇಟ್ಟರೆ, ಅಂದ್ರೆ ಸಣ್ಣ ಇರಬೇಕಾದ್ರಿಂದ ಆ ತರ ಒಂದು ಏನಾದ್ರು ವಿಷಯ ಕೊಟ್ರೆ. ಹೌದು ಹೌದು, ಬಹಳ ಒಳ್ಳೆ ಪ್ರಶ್ನೆ. ಪೂರ್ಣಿಮಾ ಮೇಡಮ್ ಅವರೇ, ನೀವು ಕೇಳಿರುವಂತಹ ಕ್ವಶನ್ ಈ ಒಂದು ಸಂದರ್ಭದಲ್ಲಿ ಬಹಳ ಪ್ರಸ್ತುತ ಇದೆ. ಈಗ ನೀವು ಹೇಳಿದಾಗೆ ನಾವು ಕಲಿಯುವಂತಹ ಸಮಯದಲ್ಲಿ ಶಾಲೆಯಲ್ಲಿ ಪರಿಸರ ವಿಜ್ಞಾನ ಒಂದು ಸಬ್ಜೆಕ್ಟ್ ಇರಲಿಲ್ಲ. ಈಗ ಪರಿಸರ ವಿಜ್ಞಾನ ಅನ್ನುವಂತ ಒಂದು ಸಬ್ಜೆಕ್ಟ್ ಎಲ್ಲಾ ಕ್ಲಾಸ್ನಲ್ಲೂ, ಈ ಒಂದನೇ ಕ್ಲಾಸ್ ಅಥವಾ ನಾವು ಎಲ್ ಕೆ ಜಿಯಿಂದ ನೋಡಿದ್ರು ಸಹಿತ ಪರಿಸರ ವಿಜ್ಞಾನದ ಬಗ್ಗೆ ಒಂದು ಪಾಠವನ್ನ ಇಟ್ಟಿದ್ದಾರೆ. ಒಂದು ಸಬ್ಜೆಕ್ಟ್ ಇದೆ, ಒಂದೊಂದು ಕಂಪಲ್ಸರಿ ಸಬ್ಜೆಕ್ಟ್ ಅಂತೇಳಿ ಪಿ ಯು ಡಿಗ್ರಿಯಲ್ಲೂ ಸಹಿತ ಮಾಡಿದ್ದಾರೆ. ಈ ತರ ಇರುವಾಗ ಅಲ್ಲಿ ನೀವು ಹೇಳದ ಹಾಗೆ, ನೀವು ಪ್ಲಾಸ್ಟಿಕ್ ಬಗ್ಗೆ ಏನು ಹೇಳಿದೀವಲ್ಲ, ಪರಿಸರದ ಎಲ್ಲಾ ಒಂದು ಮಾಲಿನ್ಯಕ್ಕೆ ಕಾರಣ ಆಗುವಂತ ವಸ್ತು ಇರಬಹುದು, ಪರಿಸರ ಅಂದ್ರೆ ಏನು, ಪರಿಸರದಿಂದ ಮನುಷ್ಯನಿಗೆ ಏನ್ ಶಕ್ತಿ ಆಗಿದೆ, ಪರಿಸರದಲ್ಲಿ ಏನಿದೆ, ಮನುಷ್ಯ ಆರೋಗ್ಯವಂತವಾಗಿ ಇರಬೇಕು ಅಂತಂದ್ರೆ ನಮಗೆ ಒಳ್ಳೆಯ ಪರಿಸರ ಬೇಕು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾ ವಿಷಯವನ್ನು ಅಲ್ಲಿ ಕೊಟ್ಟಿದ್ದಾರೆ ಸಬ್ಜೆಕ್ಟ್ ಅಲ್ಲಿ. ಇದು ಹೊಸದಾಗಿ ಬಂದಿರೋದು, ಇದು ಬರ್ತಾ ಬರ್ತಾ ಹೇಗೆ ಇದೆ ಅಂತಂದ್ರೆ ಜನರಲ್ಲಿ ಅವೇರ್ನೆಸ್ ಜಾಸ್ತಿ ಆಗ್ತಾ ಇದೆ. ಈಗ ಯಾರು ಸ್ಕೂಲಿಗೆ ಹೋಗ್ತಾ ಇದಾರಲ್ಲ ಅವರಲ್ಲಿ ಈಗ ನಾವು ಸಣ್ಣವರಿರುವಾಗ ಇದ್ರ ಬಗ್ಗೆ ಹೇಳಲಿಕ್ಕೆ ಪಠ್ಯದಲ್ಲಿ ಯಾವುದೇ ಒಂದು ಸಬ್ಜೆಕ್ಟ್ ಇರಲಿಲ್ಲ. ಆದ್ರೆ ಈಗ ನಮ್ಮ ಘನ ಸರ್ಕಾರ ಅದನ್ನ ಇಂಟ್ರೊಡ್ಯೂಸ್ ಮಾಡಿದೆ, ಎನ್ವಿರಾನ್ಮೆಂಟಲ್ ಸೈನ್ಸ್ ಅಂತೇಳಿ, ಪರಿಸರ ವಿಜ್ಞಾನ ಅಂತೇಳಿ ಒಂದು ಸಬ್ಜೆಕ್ಟ್ ಅನ್ನು ಹಾಕಿರೋದ್ರಿಂದ ಈಗಿನ ಮಕ್ಕಳಲ್ಲಿ ಆಗಿನ ಮಕ್ಕಳಿಗೆ ಹೋಲಿಸಿದರೆ ಪರಿಸರದ ಬಗ್ಗೆ ಜ್ಞಾನ ಈಗಾಗಲೇ ಎಲ್ಲರಲ್ಲೂ ಅದು ಪಸರಿಸ್ತಾ ಇದೆ. ಆದರೆ ಇನ್ನೂ ಸ್ವಲ್ಪ ಟೈಮ್ ಬೇಕಾಗತ್ತೆ. ನಾನು ಹೇಳಿದ ಹಂಗೆ ಮನಸ್ಸು ಸ್ವಚ್ಛತೆ ಅಂತೇಳಿ ಇದು ಯಾವಾಗ ಮನುಷ್ಯನಲ್ಲಿ ಬರುತ್ತೋ, ಮಕ್ಕಳಲ್ಲಿ ಬರುತ್ತೋ, ಇಂದಿನ ಪ್ರಜೆ ಏನು, ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಹೇಳಿ ಮಕ್ಕಳಲ್ಲಿ ನೀವು ಕೇಳಿದ ಹಾಗೆ ಅವರು ಓದುವಾಗಲೇ ನಾವು ಪರಿಸರದ ಬಗ್ಗೆ ಅವರಲ್ಲಿ ಒಂದು ಜ್ಞಾನವನ್ನು ಮೂಡಿಸಿದರೆ ಮುಂದೊಂದು ದಿನ ನಾವು ಅವೇರ್ನೆಸ್ ಅಂತೇಳಿ ಪಬ್ಲಿಕ್ಗೆ ಕೂಡ ಅವಶ್ಯಕತೆ ಇರಲ್ಲ. ಪೂರ್ಣಿಮಾ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೇವೆ. ಡಾಕ್ಟರ್, ಈಗ ಅದೇ ಪ್ರಶ್ನೆಯನ್ನು ಸ್ವಲ್ಪ ವಿಸ್ತರಿಸುವುದಿದ್ರೆ, ಸಾಮಾನ್ಯವಾಗಿ ಪ್ಲಾಸ್ಟಿಕ್ ತ್ಯಾಜ್ಯಗಳ ಒಂದು ನಿರ್ವಹಣೆ ವಿಚಾರ ಬಂದಾಗ ನಾವು ಹೇಳುವಂತಹದ್ದು 3R ಅನ್ನ ಬಳಸಿ ಅಂತ ಹೇಳಿ, ರಿಡ್ಯೂಸ್, ರಿಸೈಕಲ್ ಮತ್ತು ರಿಯೂಸ್ ಮಾಡಿ ಅಂತ ಹೇಳಿ, ಇದರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿ. ಸರ್, ಈಗ ನೀವು ಏನು 3R ಅಂತನಲ್ಲ, ನನ್ನ ಕೇಳಿದ್ರೆ ಯಾವ 6 ಬೇಕಾಗಲ್ಲ. ಫಸ್ಟ್ ಆಫ್, ಪ್ಲಾಸ್ಟಿಕ್ ಅನ್ನ ನಾವು ತ್ಯಜಿಸೋದು ಬಹಳ ಒಳ್ಳೆಯ ವಿಧಾನ. ಪ್ಲಾಸ್ಟಿಕ್ ಅನ್ನು ಬಳಸದೇ ಇರುವಂತದ್ದು ಒಳ್ಳೆ ವಿಧಾನ. ಈಗ ನಾವು ಸಣ್ಣವರಿರುವಾಗ ನಮಗೆ ಪ್ಲಾಸ್ಟಿಕ್ ಇರಲಿಲ್ಲ, ನಾವುಗಳು ಮಾರ್ಕೆಟ್ಗೆ ಹೋಗ್ಬೇಕು ಅಂದಾಗ ಬಟ್ಟೆ ಬ್ಯಾಗ್ ಗಳನ್ನು ತಗೊಂಡು ಹೋಗ್ತಿದ್ವಿ. ಅದರಲ್ಲಿ ಎಲ್ಲಾ ನಮಗೆ ಬೇಕಾಗಿರುವಂತ ಒಂದು ವರ್ಷಕ್ಕೆ ಬೇಕಾಗಿರುವಂತ ಎಲ್ಲಾ ಒಂದು ವಸ್ತುಗಳನ್ನು ತಂದು ಶೇಖರಣೆ ಮಾಡಿ ಇಡ್ತಿದ್ವಿ. ಆದ್ರೆ ಏನಾಯ್ತು, ಬರ್ತಾ ಬರ್ತಾ ಬರ್ತಾ ಈ ಪ್ಲಾಸ್ಟಿಕ್ ಅನ್ನೋದು ಬಂದ ಮೇಲೆ ಆಹಾರ ಧಾನ್ಯಗಳನ್ನು ಶೇಖರಣೆ ಮಾಡಲಿಕ್ಕೆ ಅದರಿಂದ ತುಂಬಾ ಅನುಕೂಲ ಇದೆ, ಅದರಲ್ಲಿ ಗಾಳಿ ಆಡಲ್ಲ, ಹಾಗಾಗಿ ಶೇಖರಣೆ ಮಾಡಲಿಕ್ಕೆ ತುಂಬಾ ಅನುಕೂಲ ಇದೆ. ಆದರೆ ಪ್ಲಾಸ್ಟಿಕ್ ಕೆಟ್ಟದ್ದು ಅಂತ ನಾವು ಹೇಳಲಿಕ್ಕಾಗಲ್ಲ. ಅದರನ್ನ ಬಳಸೋ ರೀತಿ ಇದೆಯಲ್ಲ ಅದು ಚೇಂಜ್ ಆಗಿದೆ. ಈ ಹಿಂದೆ ಅಗತ್ಯಕ್ಕೆ ತಕ್ಕಂತೆ ಪ್ಲಾಸ್ಟಿಕ್ ಅನ್ನ ಬಳಸ್ತಾ ಇದ್ರು, ಆದ್ರೆ ಬರ್ತಾ ಬರ್ತಾ ಹೇಗಾಗಿದೆ ಅಂತಂದ್ರೆ ಪ್ರತಿಯೊಂದಕ್ಕೂ ಪ್ಲಾಸ್ಟಿಕ್. ನಾವು ಮಾರ್ಕೆಟ್ಗೆ ಹೋದ್ರೆ ಏನೋ ತರೋದಿದ್ರು ಪ್ಲಾಸ್ಟಿಕ್, ಎಷ್ಟರ ಮಟ್ಟಿಗೆ ಅಂತಂದ್ರೆ ಬಿಸಿಯಾದ ಚಹಾವನ್ನು ಸಹಿತ ಇವತ್ತು ಪ್ಲಾಸ್ಟಿಕ್ ನಲ್ಲಿ ಕಟ್ಟಿಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದಕ್ಕೆ ನಮ್ಮ ಸರ್ಕಾರ ಈ ಮೊದಲು ಪ್ಲಾಸ್ಟಿಕ್ ಅನ್ನ ಬ್ಯಾನ್ ಮಾಡಿರಲಿಲ್ಲ. ಅದರ ಥಿಕ್ನೆಸ್ ಅನ್ನ ಫಸ್ಟ್ ಹೇಳ್ತು, 20 microns ಗಿಂತ ಮೇಲಿರೋದನ್ನ ಬಳಸಿರಿ, 20 microns ಗಿಂತ ಕೆಳಗೆ ಇದ್ರೆ ಅದು ಹಗುರ ಇರುತ್ತೆ, ಹಾಗಾಗಿ ಅದನ್ನ ರೀಯೂಸ್ ಮಾಡ್ಲಿಕ್ಕೆ ಅಥವಾ ರೀಸೈಕಲ್ ಮಾಡ್ಲಿಕ್ಕೆ ಆಗಲ್ಲ ಅಂತೇಳಿ. ಅದಾದ್ರೆ ಅದನ್ನ 40 microns ಗೆ ಇನ್ಕ್ರೀಸ್ ಮಾಡ್ತು, 40 microns ಗಿಂತ ಜಾಸ್ತಿ ಇರೋ ಪ್ಲಾಸ್ಟಿಕ್ ಅನ್ನ ಬಳಸಿರಿ ಅಂತೇಳಿ. ಆದರೂ ಸಹಿತ ಮನುಷ್ಯ ಅದರ ಒಂದು ಎಷ್ಟು ಅಡಿಕ್ಟ್ ಆಗಿದ್ದ ಅಂತಂದ್ರೆ ಬಳಸಲಿಕ್ಕೆ ಇನ್ನೂ ಜಾಸ್ತಿ ಸ್ಟಾರ್ಟ್ ಮಾಡ್ದ. ನಾನು ಹೇಳ್ದಂಗೆ ಟೀಯನ್ನು ಸಹಿತ ಅದರಲ್ಲಿ ತರಿಸಿ ಪಾರ್ಸಲ್ ತರಿಸಿ ಕುಡಿಯೋ ಲೆವೆಲ್ಗೆ ನಾವೇ ಮಾಡ್ಕೊಂಡಿರೋದು. ಆಗ ಸರ್ಕಾರ ಏನ್ ಮಾಡ್ತು, ಕಂಪ್ಲೀಟ್ ಆಗಿ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನ ಬ್ಯಾನ್ ಮಾಡ್ತು, ನೀವು ಬಳಸಲೇಬೇಡ್ರಿ. ಇದಕ್ಕೆ ಕಾರಣ ನಾವು ಅದರನ್ನ ಸರಿಯಾಗಿ ಬಳಸಿದ್ರೆ ಅದು ನಮಗೆ ಅನುಕೂಲ ಇತ್ತು. ಆದ್ರೆ ನಾವೇ ಅದರನ್ನ ಹೇಗೆ ಬೇಕೋ ಹಾಗೆ ಬಳಸ್ಕೊಂಡು, ಈಗ ನೀವು ಹೇಳಿದ್ರಲ್ಲ ಬಿಸಿ ಚಹಾ ಅಥವಾ ಬಿಸಿ ವಸ್ತುವನ್ನು ಪ್ಲಾಸ್ಟಿಕ್ ಹಾಕಿದಾಗ ಕ್ಲೋರಿನ್ ಅದರೊಳಗಡೆ ಸೇರ್ಕೊಳ್ಳುತ್ತೆ. ಇದರನ್ನ ನಾವು ರೆಗ್ಯುಲರ್ ಆಗಿ ಕುಡಿತಾ ಇದ್ರೆ ನಮ್ಮ ಆರೋಗ್ಯದ ಮೇಲೆ ಖಂಡಿತ ದುಷ್ಪರಿಣಾಮ ಬೀರುತ್ತೆ, ಕ್ಯಾನ್ಸರ್ ನಂತಹ ಮಾರಕ ಕಾಯಿಲೆಗಳಿಗೆ ಇದು ಕಾರಣ ಆಗುತ್ತೆ. ಅಂದ್ರೆ ಈಗ ಪ್ಲಾಸ್ಟಿಕ್ ಗೆ ಪರ್ಯಾಯವಾಗಿ ಏನೇನು ಬಳಕೆ ಮಾಡಬಹುದು ಅಂತ ಸರ್? ಪ್ಲಾಸ್ಟಿಕ್ ಗೆ ಪರ್ಯಾಯವಾಗಿ ಅಂತಂದ್ರೆ ಈಗ ನಮ್ಮಲ್ಲಿ ಅರೇಕಾ ಲೀಫ್ ಇಂದು ಪ್ಲೇಟ್ ಬರ್ತಾ ಇದೆ, ಕಪ್ಪು ಅಡಿಕೆ ಹಾಳೆ ತಟ್ಟೆ, ಪೇಪರ್ ಗ್ಲಾಸ್ ಪೇಪರ್ ಪ್ಲೇಟ್ ಬರ್ತಾ ಇದೆ. ಇದಕ್ಕೂ ಮುಂದುವರೆದು ಸ್ಪೂನ್ಗಳು, ಈಗ ನಮಗೆ ವುಡ್ಡಿಂದು ಮರದ ಸ್ಪೂನ್ ಬರ್ತಾ ಇದೆ, ಅದೇ ತರ ಪೇಪರ್ ಸ್ಟ್ರಾ ಬರ್ತಾ ಇದೆ. ಅಲ್ಟರ್ನೇಟಿವ್ ಇದೆ ಇಲ್ಲ ಅಂತಲ್ಲ, ಆದ್ರೆ ಅವುಗಳ ಬಳಕೆಯನ್ನು ನಾವು ಮಾಡಬೇಕಾಗಿದೆ. ಒಂದು ದೂರವಾಣಿ ಕರೆ ಇದೆ. ಹಲೋ ಹಲೋ, ನಮಸ್ತೆ ಹೇಳಿ. ನಮಸ್ತೆ ಸರ್. ಹೇಳಿ, ತಮ್ಮ ಹೆಸರು? ನಾನು ಶೀಲಾ ಇಂದ. ಶೀಲಾ ಹೇಳಿ. ನನ್ನೊಂದರಿಂದ ಮಾತಾಡೋದು ಹೇಳಿ ಸರ್. ನನ್ನ ಪ್ರಶ್ನೆ ಏನಂದ್ರೆ, ಈಗ ಪ್ಲಾಸ್ಟಿಕ್ ಬ್ಯಾನ್ ಅಂತ ಹೇಳ್ತಾರಲ್ಲ ಸರ್, ಹೌದು, ಆದ್ರೆ ನಾವು ಎಲ್ಲಾ ಕಡೆ ನೋಡಿದ್ರೆ ಈಗ ಬಸ್ ಸ್ಟ್ಯಾಂಡ್ ಅಲ್ಲಿ, ಹೋಟೆಲ್ಗಳಲ್ಲಿ, ಶಾಪ್ಗಳಲ್ಲಿ ಪ್ಲಾಸ್ಟಿಕ್ ಕಾಣಿಸ್ತಾ ಇದೆ. ಅದಕ್ಕೆ ಅದು ನಮ್ಗೆ ಡೌಟ್ ಅಂದ್ರೆ ಪ್ಲಾಸ್ಟಿಕ್ ಬ್ಯಾನ್ ಅಥವಾ ಬ್ಯಾನ್ ಇಲ್ಲ ಅಂತ, ಅದೇ ಕೇಳ್ಬೇಕಿತ್ತು ಸರ್. ಹೌದಾ, ಸರಿ ನೋಡ ಡಾಕ್ಟರ್ ಏನ್ ಹೇಳ್ತಾರೆ ನೋಡ. ಮೇಡಮ್, ಪ್ಲಾಸ್ಟಿಕ್ ಬ್ಯಾನ್ ಇದೆ. ಈಗ ಹೇಗಾಗಿದೆ ಅಂತಂದ್ರೆ ಮನುಷ್ಯನಲ್ಲಿ ಪರಿವರ್ತನೆ ಆಗಬೇಕು. ಈಗ ಎಲ್ಲ ಸಂಬಂಧಪಟ್ಟ ಇಲಾಖೆಗಳು ಅದಕ್ಕೆ ಸಂಬಂಧಪಟ್ಟಂಗೆ ಕ್ರಮವನ್ನು ವಹಿಸ್ತಾ ಇದ್ದಾಗಿಯೂ ಸಹಿತ ಮಾರುಕಟ್ಟೆಗೆ ಪ್ಲಾಸ್ಟಿಕ್, ನಮ್ಮ ಉತ್ತರ ಕನ್ನಡದಲ್ಲಿ ಪ್ಲಾಸ್ಟಿಕ್ ಅನ್ನ ಉತ್ಪಾದನೆ ಮಾಡುವಂತಹ, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಉತ್ಪಾದನೆ ಮಾಡುವಂತಹ ಯಾವುದೇ ಇಂಡಸ್ಟ್ರಿ ಇಲ್ಲ. ಆದಾಗ್ಯೂ ಹೊರಗಡೆಯಿಂದ ಪ್ಲಾಸ್ಟಿಕ್ ಐಟಮ್ಗಳು ನಮ್ಮಲ್ಲಿಗೆ ಬರ್ತಾ ಇದೆ. ಇದಕ್ಕೆ ಸಂಬಂಧ ಇದನ್ನ ಚೆಕ್ ಪೋಸ್ಟ್ ಗಳಲ್ಲಿಯೂ ಸಹ ನಾವು ಅದರನ್ನ ತಪಾಸಣೆ ಮಾಡಿದ್ರೆ, ಅವರು ಹೇಗೆ ತರ್ತಾರೆ, ಯಾವಾಗ ತರ್ತಾರೆ ಅಂತೇಳಿ, ಕೆಲವೊಮ್ಮೆ ಬಸ್ಗಳಲ್ಲಿ ತಗೊಂಡು ಬರ್ತಾರೆ ಅಂತ ಹೇಳ್ತಾರೆ, ಅದರನ್ನು ನಾವು ಚೆಕ್ ಮಾಡ್ತಾ ಇದೀವಿ ಎಲ್ಲಿ ಬರುತ್ತೆ ಹೇಗೆ ಬರುತ್ತೆ ಅಂತೇಳಿ. ಆದಾಗ್ಯೂ ಸಹಿತ ನಾವು ಬಳಸೋದನ್ನ ನಿಲ್ಲಿಸಿದರೆ ಅದರನ್ನ ತಡೆಯಬಹುದು. ಈಗ ಹೇಗಿದೆ ಅಂತಂದ್ರೆ, ಎಲ್ಲವನ್ನೂ ಬಳಸ್ತಾ ಇರುವಾಗ ನಾವು ಹೋಗಿ ಅದರನ್ನ ಏನು ಸೀಸ್ ಮಾಡ್ತೀವಿ, ರೈಡ್ ಮಾಡ್ತಾ ಇರ್ತಾರೆ. ಈಗ ಮುನ್ಸಿಪಾಲಿಟಿಯಿಂದ ಇರಬಹುದು, ನಗರ ಪಾಲಿಕೆಯಿಂದ ಇರಬಹುದು, ಗ್ರಾಮ ಪಂಚಾಯತ್ ಇರಬಹುದು, ಹಲವಾರು ಕಡೆ ನಾವು ರೈಡ್ ಅನ್ನು ಮಾಡಿದೀವಿ, ಅವರುಗಳು ರೆಗ್ಯುಲರ್ ಆಗಿ ಮಾಡ್ತಿರ್ತಾರೆ. ಇದು ಏನಾಗಿದೆ, ಫೈನ್ ಅನ್ನ ಕಟ್ತಾರೆ ಆ ಟೈಮಲ್ಲಿ. ಅದಾದ ನಂತರ ಪುನಃ ಮತ್ತೆ ಎಲ್ಲೋ ಮನೆಗಳಲ್ಲಿ ನಾವು ಎಷ್ಟೋ ಗೋಡನ್ಗಳನ್ನು ಸಹಿತ ನಾವು ರೈಡ್ ಮಾಡಿದೀವಿ, ಮನೆಗಳಲ್ಲಿ ತಗೊಂಡೋಗಿ ಇಟ್ಕೊಳ್ತಾರೆ. ಈಗ ಮನೆಗಳಿಗೆ ನುಗ್ಗಲಿಕ್ಕೆ ಆಗಲ್ಲ ಒಮ್ಮೆಲೆ. ಈಗ ನಮಗೆ ಖಚಿತ ಮಾಹಿತಿ ಇದ್ರೆ ವಿತ್ ಪೊಲೀಸ್ ಪ್ರೊಟೆಕ್ಷನ್ ಅದನ್ನ ಮಾಡಬಹುದು. ಮನೆಗೆ ಅದು ಹಗುರವಾಗಿರುತ್ತೆ, ಒಂದು ಬಾಕ್ಸ್ ಅಂತಂದ್ರೆ ತುಂಬಾ ಪ್ಲಾಸ್ಟಿಕ್ ಇರುತ್ತೆ. ಹಾಗಾಗಿ ಇವು ಹೇಗಾಗಿದೆ ಅಂತಂದ್ರೆ, ಕದ್ದು ಮುಚ್ಚಿ ಮಾರಾಟ ಮಾಡುವಂತದ್ದು ಈ ತರದ್ದು ನಡೀತಾ ಇದೆ. ಇದಕ್ಕೆ ಈಗ ಏನು ನಮ್ದು ಸರ್ಕಾರದಿಂದ ಬಂದಿದೆಯಲ್ಲ ಏನು ಮನಸ್ಸು ಸ್ವಚ್ಛತೆ ಅಂತೇಳಿ, ಪ್ರತಿಯೊಬ್ಬ ಪ್ರಜೆಯೂ ಇದರ ಬಗ್ಗೆ ಅರಿತುಕೊಂಡಾಗ ನಾವು ಅದರನ್ನ 100% ಕಂಟ್ರೋಲ್ ಮಾಡಬಹುದು. ನಮ್ಮ ಮನಸ್ಸಿನಲ್ಲೇ ಬರಬೇಕು, ಈ ಪ್ಲಾಸ್ಟಿಕ್ ನಮ್ಮ ಪರಿಸರಕ್ಕೆ ಮಾರಕ, ನಾನು ಅಂಗಡಿಯವರು ಕೊಟ್ಟರೂ ಸಹಿತ ತಗೊಳ್ಳಲ್ಲ, ನಾನು ಬಟ್ಟೆ ಚೀಲವನ್ನೇ ತಗೊಂಡು ಹೋಗ್ತೀನಿ, ಯಾವುದೇ ಪ್ಲಾಸ್ಟಿಕ್ ಐಟಮ್ ಅನ್ನ ಬಳಸಲ್ಲ, ಈ ಒಂದು ಎಳನೀರು ಕುಡಿಯುವಾಗ ಪ್ಲಾಸ್ಟಿಕ್ ಸ್ಟ್ರಾ ಕೊಟ್ಟು ನಾನು ನೇರವಾಗಿ ಹಾಗೆಯೇ ಕುಡಿತೀನಿ, ಪ್ಲಾಸ್ಟಿಕ್ ಸ್ಟ್ರಾ ಬೇಡ, ಪ್ರತಿಯೊಬ್ಬ ಪ್ರಜೆನೂ ನಾನು ಪ್ಲಾಸ್ಟಿಕ್ ಅನ್ನ ತ್ಯಜಿಸ್ತೀನಿ ಅಂತೇಳಿ ಪ್ರತಿಜ್ಞೆ ಮಾಡಿದಲ್ಲಿ, ಪ್ರತಿಯೊಬ್ಬ ಪ್ರಜೆಯೂ ಈ ಕುರಿತು ಅವೇರ್ನೆಸ್ ಅನ್ನ ಪಡೆದುಕೊಂಡಲ್ಲಿ, ಅವನ ಮನಸ್ಸನ್ನು ಪರಿವರ್ತನೆ ಮಾಡಿಕೊಂಡಲ್ಲಿ, ಇದರನ್ನ 100% ನಿಯಂತ್ರಣ ಮಾಡಬಹುದು. ಇಲ್ಲ ಅಂತಂದ್ರೆ ಹೀಗೆ ಒಮ್ಮೆ ಕಡಿಮೆ ಆಗೋದು, ಒಮ್ಮೆ ಜಾಸ್ತಿ ಆಗೋದು, ಎಲ್ಲಿಂದನೋ ತರೋದು, ಅದು ನಿಯಂತ್ರಣ ಮಾಡೋದು ಕಷ್ಟ ಆಗುತ್ತೆ. ಇನ್ನೊಂದು ವಿಚಾರವನ್ನ ನಾನು ಇಲ್ಲಿ ಪ್ರಸ್ತಾಪ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಈ ತ್ಯಾಜ್ಯಗಳ ಒಂದು ವಿಲೇವಾರಿಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ವ್ಯವಸ್ಥೆ ಇದೆ ಈಗ ಸದ್ಯಕ್ಕೆ? ಸರ್, ಇದು ಹಾಗೆ, ಈ ತ್ಯಾಜ್ಯ ಅಂತೇಳಿ ನಮ್ಮಲ್ಲಿ ಉತ್ತರ ಕನ್ನಡದಲ್ಲಿ ಈ ತ್ಯಾಜ್ಯ ಉತ್ಪತ್ತಿ ಕಡಿಮೆ ಇದೆ. ಬೇರೆ ಕಡೆಗೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಯಾವುದೇ ರೀಸೈಕ್ಲಿಂಗ್ ಡಿಸ್ಮ್ಯಾಂಟ್ಲರ್ ಅಂತ ಹೇಳ್ತೀವಿ, ಆ ಡಿಸ್ಮ್ಯಾಂಟ್ಲರ್ಗಳಿಲ್ಲ. ಈ ತ್ಯಾಜ್ಯವನ್ನ ನಾವು ನಗರ ಸಭೆಗಳಿಗೆ, ಅವ್ರ ಏನ್ ವೆಹಿಕಲ್ ಬರುತ್ತಲ್ಲ ಅವರಿಗೆ ಕೊಡಬೇಕಾಗತ್ತೆ. ಇಲ್ಲ, ನಮ್ಮಲ್ಲಿ ಉತ್ಪತ್ತಿ ಆಗುವ ಈ ತ್ಯಾಜ್ಯಗಳನ್ನ, ಈಗ ನಾವೊಂದು ಟಿವಿ ಏನೋ ಆಯ್ತು, ಟಿವಿ ಹೊಸ ಟಿವಿ ತರ್ತೀವಿ ಅಂತಂದಾಗ ಬೈಬ್ಯಾಕ್ ಸಿಸ್ಟಮ್ ಅಲ್ಲಿ ಸಾಧ್ಯವಾದಷ್ಟು ಅವರಿಗೆ ಅದರನ್ನ ಕೊಟ್ಟು ನಾವು ಮನೆಗೆ ಹೊಸ ಟಿವಿ ತಂದರೆ ಅವರಿಗೆ ಅದು ಯೂಸ್ ಆಗುತ್ತೋ ಬಿಡುತ್ತೋ. ಅವರಲ್ಲಿ ತುಂಬಾ ಎಲೆಕ್ಟ್ರಾನಿಕ್ ಐಟಮ್ಗಳು ಇರೋದ್ರಿಂದ ಅವರು ಅದರನ್ನ ನೇರವಾಗಿ ರೀಸೈಕ್ಲರ್ಗಳಿಗೆ ಕಳಿಸಬಹುದು. ಇನ್ನು ನಗರಸಭೆಗಳಲ್ಲಿ ಏನು ಕಲೆಕ್ಟ್ ಮಾಡಿರ್ತಾರಲ್ಲ ಡೇ ಟು ಡೇ ಸಾಲಿಡ್ ವೇಸ್ಟ್ ಕಲೆಕ್ಟ್ ಮಾಡೋ ಸಂದರ್ಭದಲ್ಲಿ ಅಲ್ಲಿ ಉತ್ಪತ್ತಿಯಾಗುವಂತಹ ಈ ತ್ಯಾಜ್ಯವನ್ನು ಅವರು ಅವರ ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಡಂಪ್ ಸೈಟ್ ಅಂತ ಇರುತ್ತೆ, ಆ ಸೈಟ್ಗೆ ತಗೊಂಡು ಹೋಗಿ ಅದನ್ನ ಸೆಗ್ರಿಗೇಟ್ ಮಾಡಿ ಒಂದು ಕಡೆಗೆ ಸ್ಟೋರ್ ಮಾಡಿ ಇಟ್ಟಿರ್ತಾರೆ. ಅದು ಒಂದು ಬಲ್ಕ್ ಕ್ವಾಂಟಿಟಿ ಆದಾಗ ಅದರನ್ನ ಅಥರೈಸ್ಡ್ ರೀಸೈಕ್ಲರ್ ಅಂತ ಹೇಳ್ತಾರೆ. ಅಂತವರಿಗೆ ಕಳಿಸಿದ್ರೆ ಅವರು ಏನ್ ಮಾಡ್ತಾರೆ, ಅದರಲ್ಲಿ ಬೇಕಾಗಿರೋ ಐಟಮ್ಗಳು ನಾವೇನೀಗ ನೀವು ಹೇಳೋದ್ರಲ್ಲ ರೀಯೂಸ್ ರೀಸೈಕಲ್ ಅಂತೇಳಿ ಅದೇ ಪದ್ಧತಿಯಲ್ಲಿ ಅದರಲ್ಲಿರೋ ಪ್ಲಾಸ್ಟಿಕ್ ಅನ್ನ ಬೇರೆ ಮಾಡ್ತಾರೆ, ಮೆಟಲ್ ಅನ್ನ ಬೇರೆ ಮಾಡ್ತಾರೆ, ಹಾಗೆ ಗ್ಲಾಸ್ ಐಟಮ್ ಇದ್ರೆ ಅದರನ್ನ ಬೇರೆ ಮಾಡ್ತಾರೆ, ಇವನ್ನೆಲ್ಲ ಬೇರೆ ಮಾಡಿ ಅದರನ್ನ ಪುನಃ ರೀಸೈಕಲ್ ಮಾಡಿ ಬೇರೆ ಪ್ರಾಡಕ್ಟ್ ಗಳಿಗೆ ಅದನ್ನ ಬಳಸ್ಕೊಳ್ತಾರೆ, ರಾ ಮಟೀರಿಯಲ್ ಆಗಿ ಯೂಸ್ ಆಗುತ್ತೆ. ಇಲ್ಲಿ ವೇಸ್ಟ್ ಆಗಿರ್ಬೋದು, ಅವರಿಗೆ ಅದು ರಾ ಮಟೀರಿಯಲ್ ಆಗಿರುತ್ತೆ. ಇದರ ಸರಿಯಾಗಿ ಕಲೆಕ್ಷನ್ ಆಗಿ ಅದು ರೀಸೈಕ್ಲರ್ಗೆ ಹೋದ್ರೆ ಅಲ್ಲಿ ಅದರ ನಿರ್ವಹಣೆ ಸಮರ್ಪಕ. ಇನ್ನು ಒಂದು ವೇಳೆ ನಾವು ಅದರನ್ನ ಅರಿತುಕೊಳ್ಳದೆ ಎಲ್ಲೋ ನೀರಿನ ಮೂಲಕ್ಕೆ ಹಾಕೋದು, ಎಲ್ಲೋ ಅದರನ್ನ ಎಸೆಯೋದು, ಈ ತರ ಮಾಡಿದಾಗ ಅದರಲ್ಲಿ ಹೆವಿ ಮೆಟಲ್ ಇರುತ್ತೆ. ಆ ಹೆವಿ ಮೆಟಲ್ಗಳು ಇವತ್ತು ನಾಳೆ ನಾಡಿದ್ದು ಯಾವತ್ತೋ ಒಂದಿನ ನಿಧಾನ ಅದು ನೀರನ್ನ ಅಥವಾ ಭೂಮಿಯನ್ನ ಸೇರುತ್ತೆ. ಸೇರಿದಾಗ ಮುಂದೊಂದು ದಿನ ಅದು ಪುನಃ ಮತ್ತೆ ನಮಗೆ ಬರುತ್ತೆ, ಪರಿಸರಕ್ಕೆ ಧಕ್ಕೆಯಾಗುವಂತ ಎಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಥರೈಸ್ಡ್ ರೀಸೈಕ್ಲರ್ಗೆ ಈಗ ಇಂಡಿವಿಜುವಲ್ ಪರ್ಸನ್ ಒಂದು ಒಬ್ಬ ಪ್ರಜೆ ಅದರನ್ನ ಕಳಿಸ್ಲಿಕ್ಕೆ ಆಗಲ್ಲ, ಅವನ ಜವಾಬ್ದಾರಿ. ಹಾಗಿದ್ರೆ ನನ್ನ ಜವಾಬ್ದಾರಿ ಅಂತೇಳಿ ಪ್ರಜೆ ಕೇಳಬಹುದು. ನೀವು ಕಳಿಸ್ಲಿಕ್ಕಾಗಲ್ಲ, ನೀವು ಮಾಡಬೇಕಾಗಿರೋದಿಷ್ಟೇ, ದಯವಿಟ್ಟು ಅದರನ್ನ ಎಲ್ಲೂ ಎಸಿಬೇಡ್ರಿ. ಮುನ್ಸಿಪಾಲಿಟಿ ಅವ್ರ ವೆಹಿಕಲ್ ಬಂದಾಗ ಅವರಿಗೆ ಅದರನ್ನ ಕೊಡ್ರಿ. ಇನ್ನು ದೊಡ್ಡ ಐಟಮ್ಗಳನ್ನಿದ್ರೆ ನೀವು ಹೊಸ ಐಟಮ್ ಅನ್ನ ತಗೊಳ್ಳುವಾಗ ಅದರನ್ನ ಅದೇ ಅಂಗಡಿಗೆ ಕೊಟ್ಟು ನೀವು ಹೊಸ ಐಟಮ್ ಅನ್ನ ಬೈಬ್ಯಾಕ್ ಸಿಸ್ಟಮ್ ಅಲ್ಲಿ ತಗೊಂಡು ಬರ್ರಿ. ಯಾವುದೇ ಕಾರಣಕ್ಕೂ ಯಾವುದೇ ಈ ವೇಸ್ಟ್ ಅನ್ನ ನಿಮ್ಮ ಮನೆಯಿಂದ ಪರಿಸರಕ್ಕೆ ಸೇರದೇ ಹೋದ ಹಾಗೆ ನೀವು ನೋಡ್ಕೋಬೇಕು. ಪ್ರತಿ ಪ್ರಜೆಯೂ ಈ ತರ ನೋಡ್ಕೊಂಡಾಗ ನಾವು ಎಲ್ಲಿಯೂ ಸಹಿತ ಕಸವಾಗಲಿ, ಇ ವೇಸ್ಟ್ ಆಗಲಿ, ಬ್ಯಾಟರಿ ವೇಸ್ಟ್ ಆಗಲಿ, ಹಜಾರ್ಡಸ್ ವೇಸ್ಟ್ ಆಗಲಿ, ಬಯೋಮೆಡಿಕಲ್ ವೇಸ್ಟ್ ಆಗಲಿ, ಯಾವುದನ್ನು ನೋಡ್ಲಿಕ್ಕೆ ಸಾಧ್ಯ ಆಗಲ್ಲ. ಇನ್ನೊಂದು ಪ್ರಶ್ನೆಯನ್ನು ನಾನು ಕೇಳಬೇಕು. ಈ ನಗರೀಕರಣ ಜಾಸ್ತಿ ಆದ ಹಾಗೆ ಒಂದಷ್ಟು ಕಾಂಕ್ರೀಟ್ಗಳು ಬರ್ತವೆ, ಒಂದಷ್ಟು ಕಟ್ಟಡಗಳು ಬರ್ತವೆ, ಈ ಹಸಿರು ಪ್ರದೇಶ ಕಡಿಮೆ ಆಗೋದಿಲ್ವಾ ಅಂತ, ಈ ಹಸಿರೀಕರಣ ಹೇಗೆ ಸಾಧ್ಯ ನಗರದಲ್ಲಿ? ಸರಿ, ನೀವು ಹೇಳ್ತಿರೋದು ಸರಿ ಇದೆ. ಒಮ್ಮೆ ಒಂದು ಪ್ರದೇಶದಲ್ಲಿ ಕಾಂಕ್ರೀಟ್ ಬಂತು ಅಂದ್ರೆ ಆ ಜಾಗದಲ್ಲಿ ನೀರು ಸಹಿತ ಇಂಗುವುದಿಲ್ಲ, ಅದೇ ತರ ಯಾವುದೇ ಒಂದು ಸಸ್ಯವನ್ನು ಸಹಿತ ಬೆಳೀಲಿಕ್ಕೆ ಆಗಲ್ಲ. ಇದು ನಾವು ಅದಕ್ಕೆ ನಾನು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಆಫ್ ವರ್ಲ್ಡ್ ಅನ್ನ ಯೂಸ್ ಮಾಡಿದೆ, ಸುಸ್ಥಿರ ಅಭಿವೃದ್ಧಿ ಅಂತೇಳಿ. ಈ ಸುಸ್ಥಿರ ಅಭಿವೃದ್ಧಿಯಲ್ಲಿ ನಾವು ಅದಕ್ಕೆ ಅವಕಾಶವನ್ನು ಕಲ್ಪಿಸ್ಕೋಬೇಕು. ಈಗ ರೋಡ್ ನಮಗೆ ಬೇಕೇ ಬೇಕು, ಬೇಡ ಅಂತ ಹೇಳಲಿಕ್ಕಾಗಲ್ಲ. ಅದರಲ್ಲೂ ನಮ್ಮಂತ ಮಲೆನಾಡು ಪ್ರದೇಶದಲ್ಲಿ ಮಳೆ ತುಂಬಾ ಇರುತ್ತೆ. ನಾವು ಟಾರ್ ರೋಡ್ ಮಾಡಿದ್ರೆ, ಇವತ್ತು ಮಾಡಿದ್ರೆ ಅದು ಇನ್ನೊಂದು ವರ್ಷಕ್ಕೆ ಕಿತ್ತು ಹೋಗೋ ಎಲ್ಲ ಚಾನ್ಸ್ ಇರುತ್ತೆ. ಸಿಮೆಂಟ್ ರೋಡ್, ನಾವು ಸಿಮೆಂಟ್ ರೋಡ್ ಅನ್ನ ಮಾಡಿದ್ರೆ ಅದರ ಬಾಳಿಕೆಯನ್ನು ಜಾಸ್ತಿ ಮಾಡಬಹುದು. ಹಾಗಾಗಿ ಈ ರೋಡ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ನಾವು ಎಲ್ಲಿ ಕೆಲವೊಮ್ಮೆ ಅನಿವಾರ್ಯವಾಗಿ ಮರವನ್ನ ಕಡಿಬೇಕಾಗತ್ತೆ, ಅಂತಹ ಜಾಗದಲ್ಲಿ ಅದರ ಬದಲು ಇನ್ನೆಲ್ಲಿ ಅವಕಾಶ ಇದೆ ಅಲ್ಲಿ ಗಿಡವನ್ನು ನೆಡುವಂತಹದ್ದು, ಅಥವಾ ಸಿಮೆಂಟ್ ರೋಡ್ ಮಾಡುವಾಗ ಅದರ ಇಕ್ಕೆಲಗಳಲ್ಲಿ ಎಲ್ಲಿ ಅವಕಾಶ ಇದೆ, ಅಥವಾ ನಾವು ದೊಡ್ಡ ಹೈವೇಗಳನ್ನು ಮಾಡುವಾಗ ಅದರ ಮಧ್ಯಭಾಗದಲ್ಲಿ ಅಥವಾ ಅದರ ಹೊರಗಡೆಯಲ್ಲಿ ಎಲ್ಲಿ ಅವಕಾಶ ಇದೆ ಅಲ್ಲಿ ನಾವು ಗಿಡ ಮರಗಳನ್ನ ನೆಡಬೇಕಾಗತ್ತೆ. ಒಂದು ದೂರವಾಣಿ ಕರೆಯನ್ನು ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ, ಹೇಳಿ, ಕೇಳ್ತಾ ಇದ್ದೇನೆ, ಮಾತಾಡಿ. ಆನಂದ್ ಅಂತ ಅಬ್ಬವಾಡಿಯಿಂದ ಮಾತಾಡ್ತಾ ಇರೋದು. ಹೇಳಿ ಆನಂದ್ ಅವರು, ಪ್ರಶ್ನೆ ಇದೆ. ಈ ಪರಿಸರ ಮಾಲಿನ್ಯ, ಸ್ವಚ್ಛತಾ ಇದನ್ನೆಲ್ಲ ತಡೆಗಟ್ಟಕ್ಕೆ ಮಾಧ್ಯಮದವರ ಪಾತ್ರಗಳೇನು? ಈ ಪತ್ರಿಕೆ ಅವ್ರ ಇರ್ಬೋದು, ಟಿವಿ ಅವ್ರ ಇರ್ಬೋದು, ರೇಡಿಯೋ ಇರ್ಬೋದು, ರೇಡಿಯೋದವ್ರು ಇರ್ಬೋದು, ನೀವು ಕೇಳಿರೋ ಕ್ವಶನ್ ತುಂಬಾ ಒಂದು ಸುಂದರವಾಗಿದೆ ಅಂತ ಹೇಳಬಹುದು. ಯಾಕೆಂತಂದ್ರೆ ಈಗ ಆಲ್ರೆಡಿ ನಾವು ಆಕಾಶವಾಣಿಯಲ್ಲಿ ಕೂತು ಪರಿಸರ ಜಾಗೃತಿಗೋಸ್ಕರ ನಾವು ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಇದು ಹೇಗೆ ಅಂತಂದ್ರೆ, ನಾವು ಎಲ್ಲ ಕಡೆಗೆ ಹೋಗಿ ಅವೇರ್ನೆಸ್ ಅನ್ನ ಅಥವಾ ಜಾಗೃತಿಯನ್ನ ಮೂಡಿಸಲಿಕ್ಕೆ ಕಷ್ಟ ಸಾಧ್ಯ. ಅದೇ ಒಂದು ಟಿವಿ ಮಾಧ್ಯಮದಲ್ಲಿ ಅಥವಾ ಇತರ ಆಕಾಶವಾಣಿಗಳಲ್ಲಿ ಅಥವಾ ಪೇಪರ್ನಲ್ಲಿ ಅದು ಬಂದಾಗ ಲಕ್ಷಾಂತರ ಜನ ಅದರನ್ನ ನೋಡ್ತಾರೆ. ಇವತ್ತು ನಾವೊಂದು ಪರಿಸರ ಜಾಗೃತಿಯನ್ನು ಮಾಡಿದಾಗ ಒಂದು ನೂರಾರು ಜನ ಆ ಒಂದು ಫಂಕ್ಷನ್ ನಲ್ಲಿ ಇರ್ತಾರೆ, ಆ ನೂರಾರು ಜನಗೆ ಮೆಸೇಜ್ ಹೋಗಿರುತ್ತೆ. ಅದೇ ಅದು ಮರುದಿನ ಟಿವಿಯಲ್ಲೋ ಅಥವಾ ಆಕಾಶವಾಣಿಯಂತಹ ಒಂದು ಮಾಧ್ಯಮದಲ್ಲೋ ಅಥವಾ ಪತ್ರಿಕೆಯಲ್ಲೋ ಬಂದಾಗ ಅಥವಾ ಫೇಸ್ಬುಕ್, ಈಗ ಫೇಸ್ಬುಕ್ ಅಥವಾ ಯೂಟ್ಯೂಬ್ ಸೋಷಿಯಲ್ ಮೀಡಿಯಾಗಳು ಟಿವಿಗಿಂತ ಬಹಳ ಮುಂದೆ ಇದೆ. ಹಾಗಾಗಿ ಇಂತಲ್ಲಿ ಅದರನ್ನ ನಾವು ಪ್ರಸಾರ ಮಾಡಿದಾಗ ಅದರನ್ನ ನೋಡುಗರ ಸಂಖ್ಯೆ ಜಾಸ್ತಿ ಆಗುತ್ತೆ. ಅಲ್ಲಿ ನೂರು ಜನ ನೋಡಿದ್ರೆ ಇಲ್ಲಿ ಅದು ಲಕ್ಷ ಆಗ್ಬಹುದು, ಕೋಟಿ ಆಗ್ಬಹುದು. ಹಾಗಾಗಿ ಈ ಮಾಧ್ಯಮಗಳು ಸೋಷಿಯಲ್ ಮೀಡಿಯಾದೊಂದು ಜವಾಬ್ದಾರಿ ಅಥವಾ ಅವರ ಒಂದು ಸಪೋರ್ಟ್ ಇದು ಸದಾ ಬೇಕಾಗತ್ತೆ. ಅವರ ಸಪೋರ್ಟ್ ಇದ್ರೆ ಈ ಜಾಗೃತಿ ಮಾಡೋದು ನಮಗೆ ತುಂಬಾ ಅನುಕೂಲ ಸರ್. ನಾವು ನೂರು ಜನಗೆ ಹೇಳ್ತೀವಿ, ಅದರನ್ನ ನೀವು ಮಾಧ್ಯಮಗಳ ಮೂಲಕ ಲಕ್ಷಾಂತರ ಜನಗೆ ತಲುಪಿಸಬಹುದು ಅಂತ ಹೇಳಿ ನನ್ನ ನಿರಂತರವಾಗಿರುತ್ತೆ. ನಿರಂತರವಾಗಿರುತ್ತೆ, ಹೌದು ಸರ್. ಜಾಸ್ತಿ ಕ್ರಮಗಳು ತಗೋಬಹುದಲ್ಲ ಖಂಡಿತ ಬಹುಶಃ ನಿಮ್ಮ ಒಂದು ಕಾಳಜಿಗೆ ನಮಗೆ ಧನ್ಯವಾದವನ್ನು ಹೇಳಬೇಕು. ಯಾಕಂತಂದ್ರೆ ಮಾಸ್ ಮೀಡಿಯಾ ಅಥವಾ ಒಂದು ರೇಡಿಯೋದಂತಹ ಒಂದು ಮಾಧ್ಯಮ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ಈ ನಿಟ್ಟಿನಲ್ಲಿ ಪ್ರಸಾರ ಮಾಡಬೇಕು, ಮಾಡ್ತಾ ಇದ್ದೇವೆ ಈಗಾಗಲೇ. ಈ ಕೊನೆಯ ಒಂದು ಪ್ರಶ್ನೆಗೆ ಬರ್ತಾ ಇದ್ದೀನಿ. ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ಇಲ್ಲಿಯ ಸ್ಥಳೀಯ ಒಂದು ಕಚೇರಿಗಳು ಈ ಪರಿಸರ ಸ್ವಚ್ಛತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಏನೇನು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದೆ ಈಗಾಗಲೇ? ಸರ್, ಈಗಾಗಲೇ ನಾವು ಸಾಕಷ್ಟು ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೀವಿ. ನಾವು ವರ್ಲ್ಡ್ ಎನ್ವಿರಾನ್ಮೆಂಟಲ್ ಡೇ ಅಂತ ಇದೆ, ವಿಶ್ವ ಪರಿಸರ ದಿನಾಚರಣೆ ಅಂತ. ಆ ಪರಿಸರ ದಿನಾಚರಣೆಯನ್ನು ಈ ಹಿಂದೆ ಕೇವಲ ಒಂದು ದಿನಕ್ಕೆ ಮಾತ್ರ ಸೀಮಿತ ಆಗಿತ್ತು. ಈಗ ಅದರನ್ನು ನಾವು ಒಂದು ತಿಂಗಳು, ಜೂನ್ ಫುಲ್ ಒಂದು ತಿಂಗಳು ಆ ಕಾರ್ಯಕ್ರಮವನ್ನು ಮಾಡ್ತೀವಿ. ಈ ಕಾರ್ಯಕ್ರಮದಲ್ಲಿ ನಾವು ಏನ್ ಮಾಡುವಂತದ್ದು ಅಂತ ಕೇಳಿದರೆ, ಎಲ್ಲ ಕೈಗಾರಿಕೆಗಳಿಗೆ ನೀವು ಆದಷ್ಟು ನಿಮ್ಮಲ್ಲಿ ಹಸಿರೀಕರಣವನ್ನು ಜಾಸ್ತಿ ಮಾಡ್ರಿ, ನಿಮ್ಮಲ್ಲಿ ಸ್ವಚ್ಛತೆಗೆ ಆದ್ಯತೆ ಕೊಡ್ರಿ, ಮಾಲಿನ್ಯಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಿ ಕಡಿಮೆ ಮಾಡಬಹುದು, ಎಷ್ಟು ಕಡಿಮೆ ಮಾಡಬಹುದು ಅದರನ್ನ ಮಾಡ್ರಿ ಅಂತೇಳಿ ನಮ್ಮಿಂದ ಒಂದು ಜಾಗೃತಿಯನ್ನು ಹಾಗೂ ಡೈರೆಕ್ಷನ್ ಅನ್ನು ಸಹಿತ ಅವರಿಗೆ ನೀಡ್ತೀವಿ. ಅದರ ಹೊರತಾಗಿ ವರ್ಲ್ಡ್ ಓಝೋನ್ ಡೇ ಅಂತಾರೆ, ಮೊನ್ನೆ 16th ವರ್ಲ್ಡ್ ಓಝೋನ್ ಡೇ ಅಂತ ಆಯ್ತು, ವರ್ಲ್ಡ್ ಓಝೋನ್ ಡೇ ಅಂತ ಆಯ್ತು. ಹೀಗೆ ಇದೇ ತರ ಹಲವಾರು ನಾವು ಕಾರ್ಯಕ್ರಮಗಳನ್ನ ಒಂದು ವರ್ಷ ಪೂರ್ತಿ ಏನಿಲ್ಲ ಅಂದ್ರೆ ತಿಂಗಳಲ್ಲಿ ಒಂದು 3-4 ದಿನ ಈ ತರ ಕಾರ್ಯಕ್ರಮ ನಡೀತಾ ಇರುತ್ತೆ, ನಿರಂತರವಾಗಿ ನಡೀತಾ ಇರುತ್ತೆ. ಇದಕ್ಕೆ ನಮ್ಮ ಪ್ರಜೆಗಳ ಸಪೋರ್ಟ್ ತುಂಬಾ ಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ. ಕೊನೆಯ ಹಂತಕ್ಕೆ ಬರ್ತಾ ಇದ್ವಿ, ಒಂದು ದೂರವಾಣಿ ಕರೆ ಇದೆ. ಹಲೋ, ನಮಸ್ಕಾರ ಸರ್. ನಮಸ್ಕಾರ, ಹೇಳಿ. ನಮ್ದು ಈ ಶಿರಟ್ಟಿ ತಾಲೂಕು ಸಿಗ್ಲಿ ಗ್ರಾಮ ಅಂತೇಳಿ. ಸರಿ, ನಮ್ದು ಅಂಗಡಿ ಇದೆ ರೀ. ನಮ್ದು ಅಂಗಡಿ ಮುಂದೆ ಆಜ್ ಬರು ಅಡೆದರು ಅಂಗಡಿ ಮುಂದಿದ್ದರು ದಿನಾ ಕಸ ಅಂತಂದ್ ಹಾಕ್ತಾರ. ಓಹೋ, ಪಂಚಾಯತ್ಗೆ ಹೇಳಿದ್ರು ಕೇಳಂಗಿಲ್ಲ. ನೀ ಮೆಂಬರ್ ಅದ್ರ 2-3 ಜನ ನಮ್ಮ ಮನೆ ಅಂತಾನೆ, ಸ್ವಚ್ಛತಾ ಇರ್ರಿ ಇರ್ರಿ ಅಂತ ಹೇಳಿದ್ರೆ ನೀವ್ ಏನ್ ಕ್ರಮ ನಾವು ಹಾಕೋರಿ ಏನ್ ಮಾಡ್ತೀರಿ ಅಂತಾರ. ಸರ್, ಇದು ಯಾವ ಗ್ರಾಮ ಪಂಚಾಯತ್ ಅಂತ ಹೇಳಿದ್ರಿ ತಾವು? ಇದು ತಾಲೂಕು ಸಿಡ್ಲಿ ಗ್ರಾಮ ಅಂತೇಳಿ. ಸಿಡ್ಲಿ ಗ್ರಾಮ ಯಾವ ತಾಲೂಕು? ನಮ್ದು ಮಾರುತಿ ಪ್ರತಾಪ ಮಹೇಂದ್ರಕರ್ ಅಂತೇಳಿ. ಸಿಗ್ಲಿ ಗ್ರಾಮ ಬಜಾರ್ದಲ್ಲಿ ನಮ್ ಟೇಲರಿಂಗ್ ಅಂಗಡಿ ಉಂಟು. ಯಾವ ತಾಲೂಕು? ಶಿರಹಟ್ಟಿ ತಾಲೂಕು. ಶಿರಹಟ್ಟಿ. ಓಕೆ ಓಕೆ. ನಮ್ಮ ಕೇಳುಗರು ನಮ್ಮ ಜಿಲ್ಲೆಯ ಸರ್, ಇದು ಜಿಲ್ಲೆಯ ವ್ಯಾಪ್ತಿಯಿಂದ ಹೊರಗಡೆ ಇದೆ, ಆದ್ರೂ ಸಹಿತ ನಾನು ನಿಮಗೆ ನೀವು ಏನು ಕ್ವಶನ್ ಕೇಳಿದಿರಲ್ಲ ಇದಕ್ಕೆ ನಾನು ಹೇಳಲಿಕ್ಕೆ ಬರ್ತಾ ಇದ್ದೆ. ಈಗ ನಮ್ಮ ಸರ್ಕಾರ ಏನ್ ಮಾಡಿದೆ, ಈಗ ನಾನು ಆಗ್ಲೇ ಹೇಳಿದೆ, ಸಂಸ್ಕಾರ ಸ್ವಚ್ಛತೆ ಸ್ವಭಾವ ಸ್ವಚ್ಛತೆ ಅಂತೇಳಿ. ಈ ಸ್ವಚ್ಛತೆಗಳು ಬಂದಾಗ ಮಾತ್ರ ಈ ತರದ ಚಟುವಟಿಕೆಯನ್ನ ನಿಯಂತ್ರಣ ಮಾಡಬಹುದು. ಈಗ ಅವ್ರು ಹೇಳಿದಾಗೆ ಅವರೇ ಹೇಳುತ್ತಿದ್ದಾರೆ ಇಲ್ಲಿ ತಂದು ಕಸವನ್ನು ಸುರಿಬೇಡ್ರಿ ಅಂತೇಳಿ. ಆದಾಗ್ಯೂ ಸಹಿತ ನೀವು ಏನ್ ಮಾಡ್ತೀರಾ, ನಾವು ಸುರಿತೀವಿ ಅಂತಂದ್ರೆ ಇದಕ್ಕೆ ನಾನು ಹೇಳ್ತಿರೋದು ಸ್ವಭಾವ ಸ್ವಚ್ಛತೆ ಬೇಕು ಅಂತೇಳಿ, ಸಂಸ್ಕಾರ ಸ್ವಚ್ಛತೆ ಬೇಕು ಅಂತೇಳಿ, ಮಾನಸಿಕ ಸ್ವಚ್ಛತೆ ಬೇಕು ಅಂತೇಳಿ. ಎಲ್ಲಿ ಮನುಷ್ಯನ ಮನಸ್ಸು ಪರಿವರ್ತನೆ ಆಗುತ್ತೋ ಅಲ್ಲಿ ಯಾವುದೇ ಕಾನೂನಿನ ಚೌಕಟ್ಟಿನ ಅವಶ್ಯಕತೆ ಇರುವುದಿಲ್ಲ. ಈ ಸ್ವಚ್ಛತೆಯನ್ನು ನಾವು ಅತ್ಯಂತ ಸುಂದರವಾಗಿ ಅತ್ಯಂತ ಸರಳವಾಗಿ ನಿಯಂತ್ರಣ ಮಾಡಬಹುದು. ಇದಕ್ಕೆ ಸಂಸ್ಕೃತದಲ್ಲಿ ಒಂದು ಮಾತಿದೆ ಈ ಸ್ವಚ್ಛತೆಗೆ ಸಂಬಂಧಪಟ್ಟಾಗಿ ಬಂದಿರೋದಕ್ಕೆ ಹೇಳ್ತೀನಿ. ಸ್ವಚ್ಛತಾ ಸ್ವಚ್ಛತಾ ರೋಗ ನಿವಾರಣ, ಸ್ವಚ್ಛತಾ ಶುಭಂ, ಸ್ವಚ್ಛತಾ ಧನಂ, ಸ್ವಚ್ಛತಾ ಲಕ್ಷಣಂ, ಸ್ವಚ್ಛತಾ ಶುಭಂ ಅಂತ ಹೇಳಿ. ಮನೆ ಎದುರುಗಡೆ ಇದು ಹೀಗೆ ಇದ್ದರೆ ಈ ತರ ಸ್ವಚ್ಛತೆ ಬಗ್ಗೆ ಸ್ವಚ್ಛತೆ ಇದ್ದಲ್ಲಿ ಇದೆಲ್ಲ ಇರೋದ್ರಿಂದ ನಾವು ಸ್ವಚ್ಛತೆಯನ್ನ ಕಾಪಾಡ್ಕೊಂಡ್ರೆ ನಮ್ಮ ಆರೋಗ್ಯದ ಜೊತೆಗೆ ಪರಿಸರವನ್ನು ಸಹಿತ ಕಾಪಾಡಬಹುದು. ಯಾವತ್ತು ಪರಿಸರ ಚೆನ್ನಾಗಿರುತ್ತೋ ಆವತ್ತು ನಾವು ಚೆನ್ನಾಗಿರಬಹುದು. ನಾವು ದಿನನಿತ್ಯ ಉಸಿರಾಡೋ ಗಾಳಿ ಇರಬಹುದು, ನಾವು ಸೇವಿಸುವ ನೀರು ಇರಬಹುದು, ಆಹಾರ ಇರಬಹುದು, ಇವು ಶುಭ್ರವಾಗಿದ್ದಾಗ ಮಾತ್ರ ಮನುಷ್ಯ ಹೆಚ್ಚಿನ ಕಾಲ ಜೀವಿಸಲಿಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಪರಿಸರ ಸ್ವಚ್ಛವಾಗಿದ್ದಲ್ಲಿ ಮನುಷ್ಯ ಎಲ್ಲ ಪ್ರಾಣಿ ಸಂಕುಲ ಹಾಗೂ ಪಶು ಪಕ್ಷಿ ನಮ್ಮ ಸುತ್ತಲೂ ಏನು ನಾವು ಹೇಳ್ತೀವಲ್ಲ ಜಲ ವಾಯು ಮತ್ತೆ ಭೂಮಿ ಇವು ಮೂರು ನಮಗೆ ಅತ್ಯಂತ ಮುಖ್ಯವಾದವು. ಮನುಷ್ಯನಿಗೆ ಸಕಲವೂ ಸಿಗುವುದು ಪರಿಸರದಿಂದ. ಇವತ್ತು ಪರಿಸರ ಇಲ್ಲದೆ ಮನುಷ್ಯ ಒಂದು ನಿಮಿಷ ಬದುಕಲಿಕ್ಕೆ ಸಾಧ್ಯ ಇಲ್ಲ. ನಾವು ಹಾಕೊಳ್ಳುವಂತಹ ಬಟ್ಟೆಯಿಂದ ಹಿಡಿದು ಪ್ರತಿಯೊಂದು ವಸ್ತು, ಉಸಿರಾಡೋ ಗಾಳಿ, ನಾವು ಕುಡಿಯುವಂತಹ ನೀರು, ತಿನ್ನುವಂತಹ ಆಹಾರ, ಪ್ರತಿಯೊಂದು ಸಿಗೋದು ನಮಗೆ ಪರಿಸರದಿಂದಲೇ. ಎಲ್ಲಾ ರಾ ಮಟೀರಿಯಲ್ ಕಚ್ಚಾ ವಸ್ತು ಸಿಗೋದು ಪರಿಸರದಿಂದಲೇ. ಇವತ್ತು ನಾವು ಇಲ್ಲಿ ಪ್ರೋಗ್ರಾಮ್ ಮಾಡ್ತಿದೀವಿ, ಇಲ್ಲಿರುವಂತಹ ಎಲ್ಲಾ ವಸ್ತುಗಳು ಪರಿಸರದ್ದೇ, ನಮ್ಮದು ಅಂತ ಏನೂ ಇಲ್ಲ. ಈ ಭಾವನೆಯನ್ನ ಮನುಷ್ಯ ಯಾವತ್ತು ಬೆಳೆಸ್ಕೊಳ್ತಾನೋ ನಾವು ಪರಿಸರದ ಒಂದು ಅಂಗ ಅಷ್ಟೇ. ಪರಿಸರ ನಮ್ಮ ದೇವರು ಅಂತೇಳಿ ಯಾವತ್ತು ಅವನು ಪರಿಸರವನ್ನ ಪ್ರೀತಿಸ್ಲಿಕ್ಕೆ ಗೌರವಿಸ್ಲಿಕ್ಕೆ ಅವನು ಸ್ಟಾರ್ಟ್ ಮಾಡ್ತಾನೋ ಆವತ್ತು ಸಂಪೂರ್ಣವಾಗಿ ನಾವು ಮಾಲಿನ್ಯದಿಂದ ಹೊರಗಡೆ ಬಂದು ಅತ್ಯಂತ ಸುಂದರ ಸ್ವಚ್ಛಂದ ಸ್ವತಂತ್ರ ಆರೋಗ್ಯಕರ ಜೀವನವನ್ನ ನಡೆಸಬಹುದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಬಹಳ ಒಳ್ಳೆಯ ಮಾತನ್ನ ಹೇಳಿದ್ರಿ ಡಾಕ್ಟರ್. ಗಣಪತಿ ಹೆಗಡೆಯವರೇ, ಸ್ವಚ್ಛತೆ ಎನ್ನುವಂತಹದ್ದು ಮೊದಲು ಮನಸ್ಸಿನಲ್ಲಿ ಮೂಡಬೇಕು, ಆಮೇಲೆ ಅದು ಅನುಷ್ಠಾನ ಆಗಬೇಕು ಎನ್ನುವಂತಹ ಒಂದು ಮಾತು. ಈ ನಿಟ್ಟಿನಲ್ಲಿ ನಮ್ಮ ಕೇಳುಗರು ಕೂಡ ಸ್ಪಂದಿಸ್ತಾರೆ, ಸ್ವಚ್ಛತೆಯ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನ ಕೊಡ್ತಾರೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದುವರೆಗೆ ಸ್ವಚ್ಛತೆ, ಹಸಿರೀಕರಣ, ಪರಿಸರ ಜಾಗೃತಿ ಕುರಿತು ಉತ್ತರ ಕನ್ನಡ ಜಿಲ್ಲಾ ಮಾಲಿನ್ಯ ನಿಯಂತ್ರಣ ಕಚೇರಿಯ ಉಪ ಪರಿಸರ ಅಧಿಕಾರಿ ಡಾ ಗಣಪತಿ ಹೆಗಡೆ ಅವರೊಂದಿಗಿನ ನೇರ ಫೋನಿನ ಕಾರ್ಯಕ್ರಮದ ಧ್ವನಿ ಮುದ್ರಿತ ಪ್ರಸಾರ ಕಾರ್ಯಕ್ರಮ ಕೇಳಿದಿರಿ. ನಮಸ್ಕಾರ, ನಾನು ನಿಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಯ ಸಚಿವೆ. ಮಕ್ಕಳಿಲ್ಲದ ದಂಪತಿಗೆ ಮಕ್ಕಳನ್ನು ದತ್ತು ಪಡೆಯಲು ಕಾನೂನಿನಲ್ಲಿ ಅವಕಾಶವಿದೆ. ಅಂತವರು ವಿವರಗಳೊಂದಿಗೆ ಇಂದೇ ಕೇಂದ್ರ ದತ್ತು ಸಂಪನ್ಮೂಲ ಪ್ರಾಧಿಕಾರ ಕಾರಾದ ವೆಬ್ಸೈಟ್ಗೆ ಭೇಟಿ ನೀಡಿ ಕೇರಿಂಗ್ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಜಿಲ್ಲೆಯ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಕಚೇರಿಯನ್ನು ಸಂಪರ್ಕಿಸಿ. ನೆನಪಿಡಿ, ಕಾನೂನುಬಾಹಿರ ದತ್ತು ಶಿಕ್ಷಾರ್ಹ ಅಪರಾಧವಾಗಿದೆ. ಜನಪದ ಸಂಗೀತ ಬಸಪ್ಪ ವಾಯಮುತ್ತಮ್ಮನವರ್ ಮತ್ತು ಸಂಗಡಿಗರಿಂದ ಭಜನಾ ಪದಗಳು. ತಾನಿಸುವಂತ ಗುಣಮಿ ದಿವಸ ಕನ್ಯಾಮವಸೆ ಮೂಡಿ ಬಂತ ಇನ್ನಾರಿಗೇಳಲನ್ನ ಸಾಧುಗಳೆಲ್ಲ ಚೆನ್ನಾಗಿ ಕೇಳಿರನ್ನ ಬಲ್ಲದೇನೋ ಸರ್ಪ ಜೀವ ಪಾದಿ ತೋ ಸತ್ತ ಬಳಿಕ ಇನ್ನಾರಿಗೇಳಲನ್ನ ಇನ್ನಾರಿ ಅದರಂತೆಯಲ್ಲಿರುವ ಗೊತ್ತಿನ ಭೂತವ ಕಡದೆ ಅತ್ತಲೆತ್ತ ನೋಡಲಾಗೆ ಸುತ್ತ ಕಡೆಯಲ್ಲ ಬಯಲಾಗೆ ಅತ್ತಾಯ